ವೆಚ್ಚ ಶೇಕಡಾ 97% ಪ್ರಗತಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟನೆ. ಬೆಳಗಾವಿಯಿಂದ ಮುಂಬೈಗೆ ಹೊರಟಿದ್ದ ವಿಮಾನ ತುರ್ತು ಭೂಸ್ಪರ್ಶ, ಪೈಲಟ್ ಸಮಯಪ್ರಜ್ಞೆಯಿಂದ ತಪ್ಪಿದ ಅನಾಹುತ. ಕೋಲಾರದ ಕುರುಗಲ್ ಪಟ್ಟಣ ಪಂಚಾಯಿತಿಯ 17 ಸ್ಥಾನಗಳಿಗೆ ನಾಳೆ ಚುನಾವಣೆ, ಮತಗಟ್ಟೆಯಲ್ಲಿ ಬಿಗಿ ಭದ್ರತೆ. ಬೆಂಗಳೂರಿನಲ್ಲಿ ಅಗ್ನಿ ಅವಘಡ, ಒಂದೇ ಕುಟುಂಬದ 4 ಸೇರಿ 5 ಸಜೀವ ದಹನ. ರಾಜ್ಯದ ಕರಾವಳಿ ಮಲೆನಾಡಿನಲ್ಲಿ ಭಾರೀ ಮಳೆ ಸಂಭವ, ಘಟ್ಟ ಪ್ರದೇಶಗಳಲ್ಲಿ ಭೂಕುಸಿತ ಸಾಧ್ಯತೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಹಾಸನ 102.2 ಮೆಗಾಹರ್ಟ್ಸ್. ಕೇಳುಗರೆ, ಸಮಯ ಹೊಂದಿಸಿಕೊಳ್ಳಿ. ಸರಿಯಾಗಿ 6:50.41. ಈಗ ಕೇಳಿ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಕೃಷಿರಂಗ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ನಮ್ಮೆಲ್ಲ ರೈತ ಬಾಂಧವರಿಗೂ ಹಾಗೂ ಆತ್ಮೀಯ ಕೇಳುಗರಿಗೆ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರಗಳು. ಇಂದಿನ ಈ ಕಾರ್ಯಕ್ರಮದಲ್ಲಿ ಹಸಿರು ಸಿರಿ ಕೃಷಿ ಚಟುವಟಿಕೆಗಳ ಕುರಿತ ಬಾನುಲಿ ಸರಣಿಯಲ್ಲಿ ಕೃಷಿ ಸಂಬಂಧಿತ ಸೂಕ್ತ ಮಾಹಿತಿಗಳ ಬಳಕೆ, ಈ ಕುರಿತು ಹಾಸನದ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಶಂಕರ್ ಎಂಎಚ್ ಅವರೊಂದಿಗೆ ಸಂದರ್ಶನವನ್ನ ಪ್ರಸಾರ ಮಾಡಲಾಗುವುದು. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಮೊದಲಿಗೆ ಕೆಲವು ಜಾಹೀರಾತುಗಳು. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ? ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ. ಹ್ಯುಂಡೈ 5.98 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನ ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನ ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ. ಹೈಟೆಕ್ ಫರ್ನಿಚರ್ ನಿಂದ 32,999 ರೂಪಾಯಿಯ ಬೆಡ್ರೂಮ್ ಸೆಟ್ ಖರೀದಿಸುವಾಗ 19,600 ರೂಪಾಯಿಯ ಸ್ಪ್ರಿಂಗ್ ಬೆಡ್ ಫ್ರೀ. ಹೈಟೆಕ್ ಫರ್ನಿಚರ್ ಹಾಸನ. ರೈತ ಬಾಂಧವರೇ, ಸಿಂಪಡಣೆ 1, ಉಪಯೋಗ 2. ನ್ಯಾನೋ ರಸಗೊಬ್ಬರಗಳನ್ನು ನೀರಿನಲ್ಲಿ ಕರಗುವ ಶಿಲೀಂಧ್ರನಾಶಕ ಸಾಗರೀಕ ಕೀಟನಾಶಕಗಳ ಜೊತೆ ಮಿಶ್ರಣ ಮಾಡಿ ಸಿಂಪಡಿಸಿ. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರೋಚನ್ನು ಎಚ್ಚರಿಕೆಯಿಂದ ಓದಿ. ಹಸಿರು ಸಿರಿ, ಹಸಿರು ಸಿರಿ, ಹಸಿರು ಸಿರಿ. ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಕಾರ್ಯಕ್ರಮ. ಕೇಳಿ ಕಾರ್ಯಕ್ರಮ ಹಸಿರು ಸಿರಿ, ಹಸಿರು ಸಿರಿ, ಹಸಿರು ಸಿರಿ. ಆತ್ಮೀಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿ ಸಂಬಂಧಿತ ಸೂಕ್ತ ಮಾಹಿತಿಗಳ ಬಳಕೆ, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಕೃಷಿಯಂತ ಕೃಷಿಯಲ್ಲಿಯೂ ಕೂಡ ಮಾಹಿತಿ ಇಲ್ಲದೆ ನಾವು ಏನನ್ನೂ ಕೂಡ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಕೃಷಿ ವಿಜ್ಞಾನ ಅನ್ನುವಂಥದ್ದು ಇವತ್ತು ಅಗಾಧವಾಗಿ ಬೆಳೆದಿದೆ. ಸಾಕಷ್ಟು ಸಂಶೋಧನೆಗಳು ಆಗ್ತಾ ಇದ್ದಾವೆ. ಕೃಷಿಯಲ್ಲೂ ಕೂಡ ಪ್ರತಿ ದಿವಸವೂ ಹೊಸ ಹೊಸ ತಂತ್ರಜ್ಞಾನಗಳು ಬರ್ತಾ ಇದೆ. ಇವತ್ತು ಏನು ನಾವು ಕೃಷಿ ಕಾರ್ಮಿಕರ ಕೊರತೆ ಅಂತೇಳಿ ಹೇಳ್ತೀವಿ, ಬಂಡವಾಳದ ಕೊರತೆ ಅಂತೇಳಿ ಹೇಳ್ತೀವಿ, ಇದೆಲ್ಲವುದನ್ನು ಕೂಡ ಸರಿದೂಗಿಸ್ಲಿಕ್ಕೆ ನಮಗೆ ಕೃಷಿ ತಂತ್ರಜ್ಞಾನ ಅನ್ನುವಂಥದ್ದು ಬಹಳ ನೆರವಾಗುತ್ತೆ. ಕೃಷಿ ತಂತ್ರಜ್ಞಾನವನ್ನ ಬಳಕೆಯನ್ನ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಅದರ ಬಗ್ಗೆ ಮಾಹಿತಿ ಬೇಕು ಮತ್ತೆ ತರಬೇತಿ ಬೇಕು. ಇದಿಲ್ಲದೆ ನಾವು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ನಿಟ್ಟಿನಲ್ಲಿ ಈ ಕೃಷಿಗೆ ಸಂಬಂಧಪಟ್ಟಂತಹ ಮಾಹಿತಿ ಮತ್ತೆ ಈ ತರಬೇತಿ ಇವೆರಡೂ ಕೂಡ ಎಲ್ಲಿ ಸಿಗುತ್ತೆ? ಅದಕ್ಕೆ ಕೃಷಿ ವಿಶ್ವವಿದ್ಯಾನಿಲಯಗಳು ಯಾವ ರೀತಿಯ ಒಂದು ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾವೆ, ಇದರ ಸದ್ಬಳಕೆಯನ್ನ ಹೇಗೆಲ್ಲ ಮಾಡಿಕೊಳ್ಳಬಹುದು ಅನ್ನುವಂಥ ವಿಚಾರಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಹಾಸನದ ಕೃಷಿ ಮಹಾವಿದ್ಯಾಲಯದ ಕೃಷಿ ವಿಸ್ತರಣಾ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎಂಎಚ್ ಶಂಕರ್ ಅವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಕೃಷಿ ಮಾಹಿತಿ ಅನ್ನುವಂಥದ್ದು ಬಹಳ ಮುಖ್ಯವಾದಂತಹ ಒಂದು ಅಂಶ. ಇವತ್ತು ಕೃಷಿಕರಿಗೆ ಕೃಷಿ ಮಾಹಿತಿ ಇಲ್ಲದೆ ಏನನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ನಿಟ್ಟಿನಲ್ಲಿ ಕೃಷಿಕರಿಗೆ ಬೇಕಾಗಿರತಕ್ಕಂತಹ ಮಾಹಿತಿ ಯಾವ್ಯಾವ ಮೂಲದಿಂದ ಎಲ್ಲೆಲ್ಲಿ ದೊರಕುತ್ತೆ? ಸರ್, ಕೃಷಿ ಅನ್ನೋದು ಬಹಳ ನಿರಂತರವಾದ ಕೆಲಸ. ಅದರಲ್ಲಿ ರೈತರು ತಮ್ಮ ತಾವು ಪೂರ್ತಿಯಾಗಿ ತೊಡಗೊಳಿಸ್ಕೊಂಡಿರ್ತಾರೆ. ಆದರೆ ಅವರು ಮಾಡ್ತಾ ಇರೋದು ಏನಿರುತ್ತೆ, ಅವರ ಒಂದು ಅನುಭವದಿಂದ ಮಾಡ್ತಾ ಇರ್ತಾರೆ. ಆದರೆ ಅನುಭವದ ಜೊತೆಗೆ ವೈಜ್ಞಾನಿಕತೆಯನ್ನು ಟಚ್ ಕೊಟ್ಟಾಗ ಏನಾಗುತ್ತೆ, ಅಧಿಕ ಇಳುವರಿ, ಅಧಿಕ ಆದಾಯ ಗಳಿಸ್ಬೋದು. ಆ ನಿಟ್ಟಿನಲ್ಲಿ ನಮ್ಮ ವಿಶ್ವವಿದ್ಯಾನಿಲಯಗಳು, ಕೃಷಿಗೆ ಸಂಬಂಧಪಟ್ಟಂಥ ವಿಶ್ವವಿದ್ಯಾನಿಲಯಗಳು, ತೋಟಗಾರಿಕೆ ವಿಶ್ವವಿದ್ಯಾನಿಲಯಗಳು ಹಾಗೂ ಹೈನುಗಾರಿಕೆಗೆ ಪಶುವಿಜ್ಞಾನಗಳ ವಿಶ್ವವಿದ್ಯಾನಿಲಯಗಳು, ಹೀಗೆ ಅನೇಕ ವಿಶ್ವವಿದ್ಯಾನಿಲಯಗಳು ಸಹ ಒಂದು ರೈತರಿಗೆ ತಾಂತ್ರಿಕ ಮಾಹಿತಿಯನ್ನು ಒದಗಿಸಲು ಕೆಲಸ ನಿರ್ವಹಿಸ್ತವೆ. ಜೊತೆಗೆ ಕೃಷಿ ಇಲಾಖೆ ಇರ್ಬೋದು, ತೋಟಗಾರಿಕೆ ಇಲಾಖೆ, ರೇಷ್ಮೆ ಇಲಾಖೆ, ಅರಣ್ಯ ಇಲಾಖೆ, ಇವೆಲ್ಲವೂ ಸಹ ವಿಸ್ತರಣಾ ಇಲಾಖೆಗೆ ಸಂಬಂಧಪಟ್ಟವು. ವಿಸ್ತರಣಾ ಚಟುವಟಿಕೆಗಳನ್ನ ಅವರೆಲ್ಲ ಮಾಡ್ತಾ ಇದ್ದಾರೆ. ನಮ್ಮ ವಿಶ್ವವಿದ್ಯಾನಿಲಯ ಸಹ ಆ ನಿಟ್ಟಿನಲ್ಲಿ ಅನೇಕ ಕಾರ್ಯಗಳನ್ನು ನಿರ್ವಹಿಸ್ತಾ ಇದೆ ಸರ್. ಈ ಕೃಷಿ ವಿಜ್ಞಾನ ಕೇಂದ್ರಗಳು ಬಹಳ ಮುಖ್ಯವಾದಂತಹ ಒಂದು ಕೆಲಸವನ್ನ ಈ ಕೃಷಿ ವಿಸ್ತರಣೆಗೆ ಸಂಬಂಧಪಟ್ಟ ಹಾಗೆ ವಹಿಸುತ್ತೆ. ಪ್ರತಿಯೊಂದು ಜಿಲ್ಲೆಯಲ್ಲಿಯೂ ಕೂಡ ಕೃಷಿ ವಿಜ್ಞಾನ ಕೇಂದ್ರಗಳಿದ್ದಾವೆ. ಈ ಕೃಷಿ ವಿಜ್ಞಾನ ಕೇಂದ್ರಗಳ ಬಗ್ಗೆ ಮತ್ತೆ ಅವುಗಳು ಮಾಡ್ತಾ ಇರತಕ್ಕಂತಹ ಕಾರ್ಯಚಟುವಟಿಕೆಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಮಾಡಿಕೊಡಿ. ಈ ಕೃಷಿ ವಿಜ್ಞಾನ ಕೇಂದ್ರಗಳನ್ನ ನಮ್ಮ ಕೃಷಿಕರು ಇನ್ನೂ ಹೇಗೆ ಸದ್ಬಳಕೆಯನ್ನ ಮಾಡಿಕೊಳ್ಳಬಹುದು, ಸಮರ್ಥವಾಗಿ ಬಳಕೆಯನ್ನ ಮಾಡಿಕೊಳ್ಳಬಹುದು ಅನ್ನುವಂಥ ವಿಚಾರಗಳನ್ನ ತಿಳಿಸ್ಕೊಡಿ. ಹೌದು ಸರ್, ಕೃಷಿ ವಿಜ್ಞಾನ ಕೇಂದ್ರಗಳು ಒಂದು ನಾವು ಸಿಂಗಲ್ ವಿಂಡೋ ಸಿಸ್ಟಮ್ ಅಂತ ಹೇಳ್ತೀವಿ. ಹೇಗೆ ಒಬ್ಬ ವ್ಯಕ್ತಿ ಒಂದು ಕಡೆ ಹೋದ್ರೆ ಎಲ್ಲ ಮಾಹಿತಿಗಳನ್ನ ಪಡ್ಕೊಂಡು ಬರ್ಬೋದು ಅಂತ, ಆ ನಿಟ್ಟಿನಲ್ಲಿ ಒಂದೊಂದು ಕೃಷಿ ವಿಜ್ಞಾನ ಕೇಂದ್ರಗಳಲ್ಲೂ ಸಹ ಒಂದು 7 ಜನ ನುರಿತ ವಿಜ್ಞಾನಿಗಳು ಇರ್ತಾರೆ, ಒಂದೊಂದು ವಿಷಯದಲ್ಲೂ ಸಹ ಇರ್ತಾರೆ. ಹೇಗೆ ಅಂತಂದ್ರೆ, ನೀವೇಗೆ ಈಗ ಒಂದು ಆರ್ಟಿಗೆ ಒಬ್ರು ಡಾಕ್ಟರ್ ಇರ್ತಾರೆ, ಮತ್ತೆ ಲಂಗ್ಸಿಗೆ ಒಬ್ರು ಡಾಕ್ಟರ್ ಇರ್ತಾರೆ, ENT ಅಂತ ಹೇಳ್ತೀವಿ. ಆ ರೀತಿಯಲ್ಲಿ ಕೃಷಿಗೆ ಸಂಬಂಧಪಟ್ಟಂತೆ ಬೇಸಾಯ ಶಾಸ್ತ್ರಕ್ಕೆ ಒಬ್ರು, ತೋಟಗಾರಿಕೆ ಒಬ್ರು, ಹೈನುಗಾರಿಕೆ ಇರಬಹುದು, ಮತ್ತೆ ರೇಷ್ಮೆಗೆ ಮತ್ತು ಮಣ್ಣು ವಿಜ್ಞಾನ, ಇವೆಲ್ಲ ಅನೇಕ ವಿಷಯಗಳ ಕುರಿತಾಗಿ ನುರಿತ ವಿಜ್ಞಾನಿಗಳು ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳು ಇರ್ತವೆ. ನಮ್ಮ ರಾಜ್ಯದಲ್ಲಿ ಸುಮಾರು 32-33 ಕೃಷಿ ವಿಜ್ಞಾನ ಕೇಂದ್ರಗಳು ಜಿಲ್ಲಾವಾರವಾಗಿ ಕೆಲಸ ನಿರ್ವಹಿಸ್ತವೆ. ಒಂದು ವಿಜ್ಞಾನ ಕೇಂದ್ರಗಳಲ್ಲೂ 7 ಜನ ವಿಜ್ಞಾನಿಗಳು ಇರ್ತಾರೆ. ಅದರಲ್ಲೂ ಒಂದು 26-27 ಕೃಷಿ ವಿಜ್ಞಾನ ಕೇಂದ್ರಗಳು ನಮ್ಮ ವಿಶ್ವವಿದ್ಯಾನಿಲಯ ಅಡಿಯಲ್ಲಿ ಬರ್ತವೆ. ಒಂದು 5 ಪ್ರೈವೇಟ್ ಅಂತ ಹೇಳ್ತೀವಿ, NGO ಅಂತ ಹೇಳ್ಬೋದು, ನಾನ್ ಗವರ್ಮೆಂಟ್ ಆರ್ಗನೈಸೇಷನ್. ನಿನ್ನ 2 ಬಂದು IHR ಹೆಸರುಘಟ್ಟ ಇದೆಯಲ್ಲ, ಅದರ ಅಡಿಯಲ್ಲಿ ಬರುತ್ತೆ. ತುಮಕೂರು ಹತ್ರ ಇರಳ್ಳಿ ಹಾಗೂ ಗುಣಿಕೊಪ್ಪಲ ಹತ್ರ ಬರ್ತವೆ. ಹೀಗೆ ಅನೇಕ ಕೃಷಿ ವಿಜ್ಞಾನ ಕೇಂದ್ರಗಳು ರೈತರ ಸಮುದಾಯಕ್ಕೆ ಮಾಹಿತಿ ಕೇಂದ್ರಗಳ ಹಬ್ಗಳಾಗಿ ಕೆಲಸ ಮಾಡ್ತವೆ. ಮೊದಲನೇದಾಗಿ ಹೇಳಬೇಕಂದ್ರೆ, ಒಬ್ಬ ರೈತ ಒಂದು ಬೆಳೆ ತಗೊಂಡೋಗಿ ಇಂಥ ಸಮಸ್ಯೆ ಇದೆ ಅಂತ ಹೋದಾಗ ಆ ಸಮಸ್ಯೆಗೆ ಮತ್ತು ಏನಂತಂದ್ರೆ ಸಸ್ಯ ಸಂರಕ್ಷಣೆ ವಿಜ್ಞಾನ ಇರ್ತಾರೆ. ಆ ಯಾವ್ದು ರೋಗ ಯಾವ್ದರಿಂದ ಬಂದಿದೆ, ಏನ ಔಷಧಿ ಹೊಡಿಬೇಕು, ಎಲ್ಲ ಮಾಹಿತಿ ಕೊಡ್ತಾರೆ. ಅದೇ ಸಮಯದಲ್ಲಿ ಹೈನುಗಾರಿಕೆ ಸಂಬಂಧಪಟ್ಟಂದ್ರೆ ಸಹ ಅವನು ರೈತ ಹೋದನು, ಅಲ್ಲೇ ವಿಜ್ಞಾನಿ ಅವ್ರಿಗೆ ಸಿಗ್ತಾರೆ, ಅವ್ರ ಹತ್ರನೂ ಸಹ ಮಾಹಿತಿ ತಿಳ್ಕೊಬಹುದು. ಜೊತೆಗೆ ಬಹಳ ಮುಖ್ಯವಾಗಿ ಆ ಕೃಷಿ ವಿಜ್ಞಾನ ಕೇಂದ್ರಗಳು ತರಬೇತಿ ಸಹ ಮಾಡ್ತಾ ಇರ್ತವೆ ಎಲ್ಲ ರೈತ ಸಮುದಾಯಕ್ಕೆ, ರೈತರಿಗಿರ್ಬೋದು, ರೈತ ಮಹಿಳೆಯರಿಗಿರ್ಬೋದು, ಯುವ ಜನತೆಗೆ. ಯುವ ರೈತರು ಬಹಳ ಜನ ಇದ್ದಾರೆ, ಅವರಿಗೆ ಮಾಡಬೇಕು ಅನ್ನೋ ಆಸಕ್ತಿ ಇದೆ, ಆದ್ರೆ ಹೇಗ್ ಮಾಡಬೇಕು ಅನ್ನೋದು ಆಸಕ್ತಿ ಗೊತ್ತಿರಲ್ಲ. ಆ ನಿಟ್ಟಿನಲ್ಲಿ ಅಲ್ಲಿಗೆ ಹೋದಾಗ ಕೃಷಿ ವಿಜ್ಞಾನ ಕೇಂದ್ರಗಳು ತರಬೇತಿಯನ್ನು ಸಹ ಕೊಡ್ತಾ ಇರ್ತವೆ. ಮತ್ತೆ ಇದೆಲ್ಲ ತರಬೇತಿ ಕೊಟ್ಟು ಮಾಹಿತಿ ಕೊಟ್ಟ ನಂತರ ನೀವು ಹೋದಾಗ ಏನಾಗುತ್ತೆ, ಏನೋ ಒಂದು ವಿಷಯದ ಬಗ್ಗೆ ಮಾಹಿತಿ ತಗೊಳ್ತೀರಾ, ನೀವು ವಾಪಸ್ ಬಂದಾಗ ನೀವು ಅದನ್ನು ಅಳವಡಿಸ್ಕೊಳ್ಳಲ್ಲ. ಇಷ್ಟೋ ಸಲ ಏನಾಗ್ತಿದೆ, ರೈತ ಬಂದವರಲ್ಲಿ ಮಾಹಿತಿ ತಗೊಳ್ತಾರೆ, ಅಳವಡಿಸ್ಕೊಳಕ್ ಬಂದಾಗ ಏ ಇಲ್ಲ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ. ಆ ನಿಟ್ಟಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಕೃಷಿ ವಿಜ್ಞಾನ ಕೇಂದ್ರಗಳು ಸಹ ಒಂದು ಪರಿಕರಗಳ ಮಾರಾಟವನ್ನು ಸಹ ಮಾಡ್ತವೆ. ಏನಾಗುತ್ತೆ ಅಂದ್ರೆ, ಮಾಹಿತಿನೂ ಸಿಗುತ್ತೆ, ಪರಿಕರ ತಗೊಂಡಾಗ ನೀವೇ ಮಾಡ್ತೀರಾ, ಮನೆ ಬಂದು ಅಳವಡಿಸ್ಕೊಳ್ತೀರಾ, ಜಮೀನಲ್ಲಿ ಹೋಗಿ ಅಳವಡಿಸ್ಕೊಳ್ತೀರಾ, ರೋಗ ಏನಾದ್ರು ಇದ್ರೆ ಸ್ಪ್ರೇ ಮಾಡ್ತೀರಾ, ಉಪಯೋಗ ಆಗ್ತವೆ. ಉದಾಹರಣೆ ಹೇಳ್ಬೇಕಂದ್ರೆ ಈ ಟ್ರೈಕೋಡರ್ಮಾ ಸೂಡೋಮೋನಸ್ ಅಂತ ಹೇಳ್ತೀವಿ, ಜೈವಿಕ ಗೊಬ್ಬರಗಳು, ನೀವೆಲ್ಲೂ ಸಿಗಲ್ಲ, ಉತ್ತಮ ಗುಣಮಟ್ಟದವು ಎಲ್ಲೂ ಸಿಗಲ್ಲ. ಈ ಕೃಷಿ ವಿಜ್ಞಾನ ಕೇಂದ್ರಗಳು ಏನ್ ಮಾಡ್ತವೆ ಅಂದ್ರೆ, ಅವನು ಸಹ ಪರಿಕರಗಳನ್ನು ಮಾರಾಟ ಮಾಡ್ತಾರೆ. ಮಾಹಿತಿ ತಗೊಂಡಷ್ಟಿನಲ್ಲೇ ನೀವೇನ್ ಮಾಡ್ತೀರಾ, ಆ ಪರಿಕರಗಳನ್ನು ತಗೊಂಬಂದು ನಿಮ್ಮ ಜಮೀನಲ್ಲಿ ಅಳವಡಿಸ್ಕೊಳ್ತೀವಿ. ಇನ್ನೊಂದು ಹೇಳ್ತೀವಿ, ಆ ವಿಜ್ಞಾನಿಗಳು ಇರ್ತಾರಲ್ಲ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ, ಅವ್ರು ನೀವು ಹೋದಾಗ ಮಾತ್ರ ಅಲ್ಲ, ನೀವು ಅನೇಕ ಸಮಸ್ಯೆಗಳಿದೆ ಅಂದ್ರೆ ನಿಮ್ಮ ತಾಕಗಳಿಗೆ, ಕ್ಷೇತ್ರಗಳಿಗೂ ಸಹ ಅವ್ರು ಭೇಟಿ ಕೊಡ್ತಾರೆ. ಅಲ್ಲಿಗೆ ಬಂದು ನಿಮ್ಗೆ ಏನ್ ರೋಗ ಇದೆ, ಏನ್ ಕೀಟ ಇದೆ ತೆಂಗಿನಲ್ಲಿ ಅಥವಾ ಬೇರೆ ಬೇರೆ ಬೆಳೆಯಲ್ಲಿ, ಹೇಗೆ ಅದನ್ನು ನಿರ್ವಹಣೆ ಮಾಡಬೇಕು ಅನ್ನೋ ಒಂದು ಮಾಹಿತಿಯನ್ನು ಕೊಡ್ತಾರೆ. ಇನ್ನೊಂದು ಮುಖ್ಯವಾಗಿ ಮಣ್ಣು ಟೆಸ್ಟ್ ಮಾಡಿಸೋದು, ಪರೀಕ್ಷೆ ಮಾಡಿಸೋದು ಬಹಳ ಮುಖ್ಯ. ಮಣ್ಣು ತುಂಬ ಹದಗೆಟ್ಟಿದೆ ಈಗ, ಅದನ್ನು ಮೊದಲು ಬೆಳೆ ಬೆಳೆಯೋದಕ್ಕಿಂತ ಮುಂಚೆ ಸುಮಾರು 1-2 ವರ್ಷಕ್ಕೋಸ್ಕರ ಟೆಸ್ಟ್ ಮಾಡಿಸ್ಬೇಕು. ಹೇಗೆ ಮಣ್ಣಿನ ಪರಿಸ್ಥಿತಿಯನ್ನು ನೀವು ಅವಲೋಕನ ಮಾಡಿಕೊಡ್ತಾರೆ ನಿಮಗೆ, ಆವಾಗ ಎಷ್ಟು ಗೊಬ್ಬರ ಹಾಕ್ಬೇಕು. ಎಷ್ಟು ಸಲ ಏನು ಮಾಡ್ತಾರೆ ರೈತರು, ಹಾಕಬೇಕಾದ ಬೆಳೆಗಾಗಿರುವಂಥ ಗೊಬ್ಬರಕ್ಕಿಂತ ಕಡಿಮೆ ಆಗ್ತಾ ಇರ್ತೀರ, ನೀವು ಯಾವಾಗ ಇಳುವರಿ ಎಕ್ಸ್ಪೆಕ್ಟ್ ಮಾಡಿದಷ್ಟು ಬರಲ್ಲ ನಿಮಗೆ. ಆದರೆ ಇದೇ ಬೆಳೆಗೆ ಇಷ್ಟೇ ಗೊಬ್ಬರಗಳು ಹಾಕ್ಬೇಕು ಅಂತಿರುತ್ತೆ, ಮಣ್ಣನ್ನ ಟೆಸ್ಟ್ ಮಾಡಿದಾಗ ಮಾತ್ರ ನಿಮಗೆ ಅದೆಷ್ಟು ಹಾಕ್ಬೇಕು ಅಂತ ಗೊತ್ತಾಗುತ್ತೆ. ಈ ರೀತಿಯಲ್ಲಿ ಕೃಷಿ ವಿಜ್ಞಾನ ಕೇಂದ್ರಗಳು ಕಾರ್ಯನ ನಿರ್ವಹಿಸ್ತಾ ಇದ್ದಾವೆ. ತಾವ್ ಹೇಳಿದಾಗೆ ಈ ಕೃಷಿ ವಿಜ್ಞಾನ ಕೇಂದ್ರಗಳು ಕೃಷಿ ವಿಸ್ತರಣೆಗೆ ಸಂಬಂಧಪಟ್ಟ ಹಾಗೆ ಬಹಳ ಗಮನಾರ್ಹವಾದಂತಹ ಕೆಲಸವನ್ನ ಮಾಡುತ್ತೆ. ಮತ್ತೆ ನಮ್ಮ ಕೃಷಿಕರಿಗೆ ಬಹಳ ಉಪಯುಕ್ತವಾದಂತಹ ಕೇಂದ್ರಗಳಿವು. ಯಾಕೆ ಅಂತ ಹೇಳಿದ್ರೆ, ತಾವ್ ಹೇಳಿದಾಗೆ ಸಿಂಗಲ್ ವಿಂಡೋ ಸಿಸ್ಟಮ್ ಅಂತ ಅಂದ್ರೆ, ಯಾವುದೇ ಆಗಿರ್ಲಿ, ಮಣ್ಣಿನ ಬಗ್ಗೆ ಮಾಹಿತಿ ಬೇಕಾಗಿರ್ಲಿ, ಕೀಟದ ಬಗ್ಗೆ ಬೇಕಾಗಿರ್ಲಿ, ರೋಗದ ಬಗ್ಗೆ ಬೇಕಾಗಿರ್ಲಿ, ಹೊಸ ಹೊಸ ಬಿತ್ತನೆ ಬೀಜಗಳ ಬಗ್ಗೆ ಬೇಕಾಗಿರ್ಲಿ, ಯಾಂತ್ರೀಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲಾ ತರಹದ ಮಾಹಿತಿಗಳು ಕೂಡ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಮ್ಮ ಕೃಷಿಕರಿಗೆ ಸಿಗುತ್ತೆ. ಆಯಾಯ ಸಂಪನ್ಮೂಲ ವ್ಯಕ್ತಿಗಳು ಅಥವಾ ಎಕ್ಸ್ಪರ್ಟ್ಗಳು ಅಂತ ಹೇಳಿ ನಾವೇನ್ ಕರಿತೀವೋ ಅವರೆಲ್ಲರೂ ಕೂಡ ಅಲ್ಲಿ ಇರ್ತಾರೆ. ಒಂದೇ ಕಡೆ ಎಲ್ಲ ಮಾಹಿತಿಯನ್ನ ಪಡೆದುಕೊಳ್ಳಬಹುದು. ಹಾಗಾಗಿ ಈ ವಿಶ್ವವಿದ್ಯಾನಿಲಯಗಳು ಕೃಷಿ ವಿಸ್ತರಣೆಗೆ ಸಂಬಂಧಪಟ್ಟ ಹಾಗೆ ಕೃಷಿ ವಿಜ್ಞಾನ ಕೇಂದ್ರ ಅನ್ನುವಂತಹ ಒಂದು ಅದ್ಭುತವಾದಂತಹ ಪರಿಕಲ್ಪನೆಯನ್ನ ನೀಡಿ ಅದನ್ನು ಅನುಷ್ಠಾನವನ್ನ ಮಾಡ್ತಾ ಇದ್ದಾರೆ. ನಮ್ಮ ಹಾಸನ ಜಿಲ್ಲೆಯಲ್ಲಿಯೂ ಕೂಡ ಕಂದಲಿಯಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಇದೆ. ಇದರ ಸದ್ಬಳಕೆಯನ್ನ ನಮ್ಮ ಕೃಷಿಕರು ಮಾಡಿಕೊಳ್ಳಬಹುದು. ಇದೇ ವಿಶ್ವವಿದ್ಯಾನಿಲಯದ ವ್ಯಾಪ್ತಿಯಲ್ಲಿ ಬರುವಂತಹ ಮತ್ತೊಂದು ವ್ಯವಸ್ಥೆ ಕೃಷಿ ವಿಸ್ತರಣಾ ಘಟಕ ಅಂತ ಹೇಳಿ. ಈ ಕೃಷಿ ವಿಸ್ತರಣಾ ಘಟಕ ಅಂತ ಅಂದ್ರೆ ಏನು, ಇದು ಹೇಗೆ ಕೆಲಸವನ್ನ ನಿರ್ವಹಿಸುತ್ತೆ, ಇದರ ಸದ್ಬಳಕೆಯನ್ನ ಕೃಷಿಕರು ಹೇಗೆ ಮಾಡಿಕೊಳ್ಳಬಹುದು ಅಂತೇಳಿ. ಕೃಷಿ ವಿಜ್ಞಾನ ಕೇಂದ್ರಗಳು ಅಂತೆ ಕೃಷಿ ವಿಸ್ತರಣಾ ಘಟಕಗಳು ಸಹ ಕಾರ್ಯನಿರ್ವಹಿಸುತ್ತವೆ, ಆದರೆ ಕಡಿಮೆ ಸಂಖ್ಯೆಯಲ್ಲಿರ್ತವೆ. ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಅಡಿಯಲ್ಲಿ ನಾಗೇನಹಳ್ಳಿ ಅಂತಿದೆ, ಮೈಸೂರು ಹತ್ರ ಅಲ್ಲೊಂದು ಫಾರ್ಮ್ ಒಂದು ಇರುತ್ತೆ, ಘಟಕ ಇದೆ. ಇನ್ನೊಂದು ಕೋಲಾರ ಹತ್ರ ಇದೆ. ಹೀಗೆ ಒಂದು ಎರಡು ಯೂನಿಟ್ಗಳು ಕೆಲಸ ನಿರ್ವಹಿಸ್ತವೆ. ಅದೇ ರೀತಿ ಬೇರೆ ಬೇರೆ ವಿಶ್ವವಿದ್ಯಾಲಯಗಳು ಸಹ ಈ ಕೃಷಿ ವಿಸ್ತರಣಾ ಘಟಕಗಳು ಇರ್ತವೆ. ಅವು ಏನು ಮಾಡ್ತವೆ, ಹೊಸ ತಂತ್ರಜ್ಞಾನಗಳನ್ನು ರೈತರ ಜಮೀನಿನಲ್ಲಿ ಪರೀಕ್ಷೆ ಮಾಡೋದು, ನಂತರ ಇದೇ ಥರ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳ ಜೊತೆ ಥರನೇ ಅವರು ಸಹ ತರಬೇತಿ ಕೊಡೋದು, ಕ್ಷೇತ್ರ ಭೇಟಿಗಳನ್ನು ಮಾಡೋದು ಸಹ ಮಾಡ್ತಾ ಇರ್ತಾರೆ. ಈ ರೀತಿಯಲ್ಲಿ ಅವು ಒಂದು ವಿಸ್ತರಣೆ ತಂತ್ರಜ್ಞಾನಗಳ ಪ್ರಸರಣೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದಾವೆ ಸರ್. ಕೃಷಿ ವಿಸ್ತರಣಾ ಘಟಕಗಳು ಕೂಡ ಕೃಷಿ ವಿಜ್ಞಾನ ಕೇಂದ್ರಗಳ ಆ ಒಂದು ಉಪಾಧಿಯಲ್ಲಿಯೇ ಇವು ಕೂಡ ಕೆಲಸವನ್ನ ಮಾಡುತ್ತೆ. ಅದರ ಒಂದು ಸದ್ಬಳಕೆಯನ್ನ ನಮ್ಮ ಕೃಷಿಕರು ಮಾಡಿಕೊಳ್ಳಬಹುದು. ಇನ್ನು ಕೃಷಿ ವಿಜ್ಞಾನ ಸಂಗ್ರಹಾಲಯ, ಇವು ಕೂಡ ಅಲ್ಲಲ್ಲಿ ಇದ್ದಾವೆ. ಇಲ್ಲಿ ಅನೇಕ ಸಂಗತಿಗಳು ಇರುತ್ತೆ ನಮ್ಮ ಕೃಷಿಕರು ತಿಳಿಯುವಂಥದ್ದು. ಈ ನಿಟ್ಟಿನಲ್ಲಿ ಎಲ್ಲೆಲ್ಲಿ ಕೃಷಿ ವಿಜ್ಞಾನ ಸಂಗ್ರಹಾಲಯಗಳು ಇದ್ದಾವೆ, ಅಲ್ಲಿ ಏನಿರುತ್ತೆ, ಯಾವ ಮಾದರಿಯ ಮಾಹಿತಿಯನ್ನ ಅಲ್ಲಿ ಪಡೆದುಕೊಳ್ಳಬಹುದು, ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಮಾಡಿಕೊಡಿ. ಕೃಷಿ ವಿಜ್ಞಾನ ಸಂಗ್ರಹಾಲಯ ಸಹ ಒಂದು ಹಬ್ ಅಂತ ಹೇಳ್ತೀವಿ. ಒಂದು ಪ್ಲೇಸ್ಗೆ ಹೋದಾಗ, ನಿರ್ದಿಷ್ಟ ಪ್ಲೇಸ್ಗೆ ಹೋದಾಗ ಕೃಷಿಗೆ ಪರಿಚಯದಂತ ಅನೇಕ ಮಾಹಿತಿಗಳನ್ನ ಪಡ್ಕೊಳ್ಬಹುದು. ಇದೇ ರೀತಿಯಲ್ಲಿ ನಮ್ಮ ಕೃಷಿ ಮಹಾವಿದ್ಯಾಲಯ ಹಾಸನದಲ್ಲೂ ಸಹ ನಾವು ಕೃಷಿ ವಿಜ್ಞಾನ ಸಂಗ್ರಹಾಲಯವನ್ನು ಮಾಡಿದ್ದೀವಿ. ಅದೇ ರೀತಿ ನಮ್ಮ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ಸಹ ಒಂದು ಕೃಷಿ ವಿಜ್ಞಾನ ಸಂಗ್ರಹಾಲಯ ಇದೆ. ಇದೇನಿರುತ್ತೆ ಅಂತಂದ್ರೆ, ಒಂದು ಕೃಷಿಗೆ ಸಂಬಂಧಪಟ್ಟಂತ ಚಾರ್ಟ್ಸ್ ಇರ್ಬೋದು, ಪೋಸ್ಟರ್ಸ್ ಇರ್ಬೋದು, ತಂತ್ರಜ್ಞಾನಗಳ ಮಾಡೆಲ್ಸ್ ಇರ್ತವೆ. ಈಗ ರೈತರುಗಳು, ಈಗ ಡ್ರೋನ್ ಟೆಕ್ನಾಲಜಿ ಹೊಸದಾಗಿ ಬಂದಿದೆ, ತುಂಬಾ ಅದನ್ನ ಅಟ್ರಾಕ್ಟ್ ಮಾಡ್ತಾ ಇದೆ ನಮ್ಮ ರೈತರನ್ನ. ಡ್ರೋನ್ ಟೆಕ್ನಾಲಜಿ ಹೇಗಿದೆ, ಆ ಒಂದು ತಂತ್ರಜ್ಞಾನ ಹೇಗೆ ಅಳವಡಿಸ್ಕೊಬೇಕು, ಜೊತೆಗೆ ಅನೇಕ ಪರಿಕರಗಳನ್ನ ಮಾಡೆಲ್ ಮುಖಾಂತರ ತೋರಿಸ್ತು. ಇದೇನಾಯ್ತು ಅಂದ್ರೆ, ನೀವೇ ಸ್ವವಿರವಾಗಿ ಎಲ್ಲ ಮಾಹಿತಿಗಳನ್ನ ಕೊಟ್ಟಿದ್ದೀವಿ, ಅವು ನೀವೇ ರೈತರು ಬಂದು ಭೇಟಿ ಕೊಟ್ಟಾಗ ಏನಾಗುತ್ತೆ ಅದು ತಿಳ್ಕೊಂಡು ವೈಜ್ಞಾನಿಕವಾಗಿ ಹೇಗೆ ಮಾಡಬೇಕು, ಹೊಸ ತಳಿಗಳು ಯಾವಿದಾವೆ, ಈಗ ಹೊಸ ಹೊಸ ತಳಿಗಳು ಬರ್ತವೆ, ಮತ್ತೆ ಮಳೆ ಸಂಗ್ರಹಣೆ ಹೇಗೆ ಮಾಡಬೇಕು, ಸಮಗ್ರ ಕೃಷಿ ಪದ್ಧತಿ ಏನ್ ಮಾಡಬೇಕು, ಈ ರೀತಿಯಾಗಿ ಅನೇಕ ರೀತಿಯಾದಂತಹ ಒಂದು ಮಾಡೆಲ್ಗಳನ್ನ ಸಹ ನಾವು ನಮ್ಮ ಕೃಷಿ ವಿಜ್ಞಾನ ಸಂಗ್ರಹದಲ್ಲಿ ಮಾಡಿದೀವಿ. ನಾನು ಕೇಳ್ಕೊಳ್ಳೋದಿಷ್ಟೇ, ಇತ್ತೀಚಿನ ದಿನಗಳಲ್ಲಿ ನಾವು ಒಂದು 8 ತಿಂಗಳಾಯ್ತು ನಾವು ಸ್ಟಾರ್ಟ್ ಮಾಡಿ. ಅನೇಕ ಯುವ ರೈತರು, ಅದರಲ್ಲೂ ಮತ್ತೆ ಯುವ ರೈತರಲ್ಲಿ ಜೊತೆಗೆ ಮತ್ತೆ ಕಾಲೇಜಿನ ವಿದ್ಯಾರ್ಥಿಗಳು, ಶಾಲೆಯ ವಿದ್ಯಾರ್ಥಿಗಳು ಅನೇಕ ಜನ ಭೇಟಿ ಕೊಡ್ತಾ ಇದ್ದಾರೆ. ರೈತ ಸಮುದಾಯನೂ ಸಹ ಭೇಟಿ ಕೊಡ್ತಾರೆ. ಆ ಬಂದಾಗ ಏನಾಗುತ್ತೆ ಅಂತಂದ್ರೆ, ನೀವೇ ವಿಸಿಟ್ ಕೊಟ್ಕೊಂಡು ಅನೇಕ ಮಾಹಿತಿಗಳನ್ನ ಅಲ್ಲಿ ತಿಳ್ಕೊಳ್ಬಹುದು. ಹೀಗೆ ಈ ಕೃಷಿ ವಿಜ್ಞಾನ ಸಂಗ್ರಹಾಲಯ ಅಂತ ಹೇಳಿ ಇರುತ್ತೆ. ಇಲ್ಲಿ ಹೋಗುವ ಮೂಲಕ ನಮಗೆ ಬೇಕಾದಂತಹ ಮಾದರಿಗಳನ್ನ ಅವರು ತೋರಿಸಿರ್ತಾರೆ, ಅದರ ಒಂದು ಮಾಹಿತಿಯನ್ನ ಪಡೆದುಕೊಳ್ಳಬಹುದು. ತಾವಾಗ್ಲೇ ಹೇಳಿದಾಗೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ವ್ಯಾಪ್ತಿಯಲ್ಲಿ ಎರಡೇ ಎರಡು ಕೃಷಿ ವಿಜ್ಞಾನ ಸಂಗ್ರಹಾಲಯ ಇರತಕ್ಕಂಥದ್ದು, ಒಂದು ಬೆಂಗಳೂರಿನಲ್ಲಿದೆ, ಇನ್ನೊಂದು ನಮ್ಮ ಹಾಸನದ ಕಾರ್ಯಕರೆ ಸಮೀಪ ಇರತಕ್ಕಂತಹ ಕೃಷಿ ಮಹಾವಿದ್ಯಾಲಯದಲ್ಲಿ ಇರುವಂತದ್ದು. ಇದು ನಮ್ಮ ಹೆಮ್ಮೆಯೂ ಕೂಡ ಹೌದು. ಈ ಒಂದು ಹಾಸನದಲ್ಲಿ ಇರತಕ್ಕಂತಹ ಕೃಷಿ ವಿಜ್ಞಾನ ಸಂಗ್ರಹಾಲಯ ಏನಿದೆಯೋ, ಇದನ್ನ ಯಾವ ಸಮಯದಲ್ಲಿ ನಮ್ಮ ಕೃಷಿಕರು ವೀಕ್ಷಣೆಯನ್ನ ಮಾಡಬಹುದು, ಯಾವ ದಿವಸಗಳಲ್ಲಿ ಬಂದ್ರೆ ಸೂಕ್ತ ಆಗುತ್ತೆ, ಮತ್ತೆ ಅಲ್ಲಿ ಏನಾದರೂ ಅವ್ರಿಗೆ ಅರ್ಥ ಆಗದೆ ಇರೋಂತ ಸಂಗತಿಗಳನ್ನು ತಿಳಿಸ್ಲಿಕ್ಕೆ ಯಾರಾದರೂ ನೆರವಾಗ್ತಾರೆ ಹೇಗೆ? ಈ ನಮ್ಮ ಕೃಷಿ ವಿಜ್ಞಾನ ಸಂಗ್ರಹದಲ್ಲಿ ನೀವು ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 9 ಗಂಟೆಯಿಂದ 4 ವರೆಗೆ ಯಾವ ಸಮಯದಲ್ಲಿ ಬಂದರೂ ಸಹ ನೀವು ವೀಕ್ಷಣೆ ಮಾಡಬಹುದು. ಶನಿವಾರ 9 ರಿಂದ 12 ವರೆ ಇರುತ್ತೆ, ಭಾನುವಾರ ರಜೆ ಇರುತ್ತೆ. ನಿಮಗೆ ಅಲ್ಲಿ ಸ್ವವಿವರವಾದಂಥ ಎಲ್ಲ ಮಾಹಿತಿಗಳನ್ನ ಕೊಟ್ಟಿದ್ದೀವಿ. ಆದರೂ ನಿಮಗೆ ಅರ್ಥ ಆಗಲಿಲ್ಲ ತಂತ್ರಜ್ಞಾನಗಳ ಅಲ್ಲಿ ಪೋಸ್ಟರ್, ಸ್ವಲ್ಪ ಜನಕ್ಕೆ ಏನಾಗಿರುತ್ತೆ ಆ ಒಂದು ಅರ್ಥಗಳಾಗಲ್ಲ ತಂತ್ರಜ್ಞಾನಗಳು, ಆ ಇದ್ದಾಗಲೂ ಸಹ ನಮ್ಮ ಸಿಬ್ಬಂದಿಗಳು ಸಹ ಅಲ್ಲಿರ್ತಾರೆ, ನೀವು ಅವ್ರನ್ನ ಭೇಟಿ ಮಾಡಿ ಆ ವಿವರಗಳನ್ನು ಸಹ ನೀವು ತಿಳ್ಕೊಳ್ಬಹುದು. ಈ ಒಂದು ಕೃಷಿ ವಿಜ್ಞಾನ ಸಂಗ್ರಹಾಲಯ ಸೋಮವಾರದಿಂದ ಶುಕ್ರವಾರದವರೆಗೆ ಏನು ನಮ್ಮ ಕಚೇರಿ ಅವಧಿ ಅಂತ ಹೇಳ್ತೀವೋ ಆ ಅವಧಿಯಲ್ಲಿ ಬಂದು ಭೇಟಿಯನ್ನು ಮಾಡಬಹುದು. ಇನ್ನು ಶನಿವಾರ ಆದರೆ ಬೆಳಗ್ಗೆ 9 ರಿಂದ 12 ವರೆಗೆ ಭೇಟಿಯನ್ನು ಮಾಡಿ ಇದರ ವೀಕ್ಷಣೆಯನ್ನು ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಇನ್ನು ಸಂವಹನ ಕೇಂದ್ರಗಳು, ಇದು ಕೂಡ ಕೃಷಿಗೆ ಸಂಬಂಧಪಟ್ಟಂತಹ ಸಂವಹನ ಕೇಂದ್ರ ಅಂತ ಹೇಳಿ ನಾವು ಕರಿತೇವೆ. ಸಂವಹನ ಕೇಂದ್ರಗಳು ಎಲ್ಲೆಲ್ಲಿ ಇದ್ದಾವೆ, ಹೇಗೆ ಕೆಲಸವನ್ನ ಮಾಡ್ತವೆ, ಇದರ ಒಂದು ಸದ್ಬಳಕೆಯನ್ನು ನಮ್ಮ ಕೃಷಿಕರು ಹೇಗೆ ಮಾಡಿಕೊಳ್ಳಬಹುದು, ಇದ್ರ ಬಗ್ಗೆ ತಿಳಿಸ್ಕೊಡಿ. ಸಂವಹನ ಕೇಂದ್ರ ಬಂದು ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಅಡಿಯಲ್ಲಿ ನಮ್ಮ ಜಿ ಕೆ ವಿಕೆಯಲ್ಲಿದೆ. ಈ ಅಡಿಯಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಮ್ಯಾಗಝಿನ್ ತರ್ತೀವಿ, ಏನೋ ಕೈಪಿಡಿ ತರ್ತೀವಿ, ತಿಂಗಳಿಗೆ ಒಂದೊಂದ್ಸಲ ಕೈಪಿಡಿ ತರ್ತೀವಿ. ಅದರಲ್ಲಿ ವೈಜ್ಞಾನಿಕವಾಗಿರುವಂತ ಮಾಹಿತಿಗಳು ಅಂತ ಒಂದು ಆರ್ಟಿಕಲ್ಸ್ ಇರ್ತವೆ. ಈಗೇನಿರುತ್ತೆ, ಉದಾಹರಣೆ ಬಂದಾಗ ಮೆಕ್ಕೆಜೋಳದಲ್ಲಿ ಹೇಗೆ ಒಂದು ಕೀಟಬಾಧೆಯನ್ನು ನಿರ್ವಹಣೆ ಮಾಡೋದು, ರೋಗಬಾಧೆ ನಿರ್ವಹಣೆ, ಈಗ ಅನೇಕ ಮಾಹಿತಿಗಳಂತ ಒಂದು ಸಿಗುತ್ತೆ. ಅದು ಮಿನಿಮಮ್ ನಿಮಗೆ ಒಂದು ಅದನ್ನ ಸಬ್ಸ್ಕ್ರೈಬ್ ಮಾಡಬೇಕು ಅಂದ್ರೆ 100 ರೂಪೀಸ್ ಇರುತ್ತೆ ಅಷ್ಟೇ. ಅದು ನಿಮ್ಮ ಮನೆ, ನೀವು ಅಡ್ರೆಸ್ ಎಲ್ಲ ಕೊಟ್ಟರೆ ನಿಮ್ಮ ಮನೆ ಇದಕ್ಕೆ ಪೋಸ್ಟ್ ಮಾಡ್ತಾ ಇದ್ರೆ. ಜೊತೆಗೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಆ ಸಂವಹನ ಕೇಂದ್ರ ವತಿಯಿಂದ ಕ್ಯಾಲೆಂಡರ್ ಬಿಡ್ತಾ ಇರ್ತೀವಿ. ಕ್ಯಾಲೆಂಡರ್ ಬೇರೆ ಸಮಯದಲ್ಲಿ ನಿಮ್ಗೆ ಏನಿರುತ್ತೆ, ಪಂಚಾಂಗಗಳು ಆತರ ಇರುತ್ತೆ ಬೇರೆ ಕ್ಯಾಲೆಂಡರ್ ತಗೊಂಡಾಗ. ಆದ್ರೆ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಆಗಿರೋದ್ರಿಂದ ಆ ಇದರಲ್ಲಿ ನಿಮ್ಗೆ ಯಾವ್ಯಾವ ತಿಂಗಳಲ್ಲಿ ಯಾವ್ಯಾವ ಬೆಳೆಯನ್ನು ಹಾಕ್ಬೋದು, ಯಾವ್ಯಾವ ಬೆಳೆಯಲ್ಲಿ ಯಾವ್ಯಾವ ತಳಿಗಳಿದ್ದಾವೆ ಅನ್ನೋ ಒಂದು ಸಮಗ್ರವಾದ ವೈಜ್ಞಾನಿಕ ಮಾಹಿತಿಯನ್ನು ಕೊಡುತ್ತೆ. ಇದನ್ನ ನಮ್ಮ ಸಂವಹನ ಕೇಂದ್ರಗಳು ಕಾರ್ಯನಿರ್ವಹಿಸ್ತಾ ಇದಾವೆ. ಇವು ಕೂಡ ವರ್ಷ ಪೂರ್ತಿ ಕೆಲಸವನ್ನ ಮಾಡ್ತವೆ. ಏನು ಮಾಹಿತಿ ಇರುತ್ತೋ ಅದನ್ನ ಪ್ರಕಟಿತ ರೂಪದಲ್ಲಿ ಅವು ತಲುಪಿಸ್ತಕ್ಕಂಥದ್ದು. ತಾವಾಗ್ಲೇ ಹೇಳಿದಾಗೆ ನಿಯತಕಾಲಿಕಗಳು, ಇದು ಪ್ರತಿ ತಿಂಗಳು ಕೂಡ ಬಿಡುಗಡೆ ಆಗುತ್ತೆ. ಆ ಒಂದು ತಿಂಗಳಿನಲ್ಲಿ ಅಥವಾ ಆ ಹಂಗಾಮಿನಲ್ಲಿ ಕೃಷಿಗೆ ಸಂಬಂಧಪಟ್ಟಂತಹ ಯಾವ್ಯಾವ ಚಟುವಟಿಕೆಗಳನ್ನ ಮಾಡಬೇಕು, ಯಾವ್ಯಾವ ಬೆಳೆಗಳನ್ನ ಬೆಳೆಯಬೇಕು, ಬೆಳೆಗೆ ತಗಲ್ತಕ್ಕಂತಹ ರೋಗಬಾಧೆ ಇರಬಹುದು, ಕೀಟಬಾಧೆ ಇರಬಹುದು, ಅವುಗಳನ್ನ ಹೇಗೆ ನಿರ್ವಹಣೆ ಮಾಡಬಹುದು ಅನ್ನುವಂಥ ವಿಚಾರಗಳನ್ನ ಈ ಒಂದು ನಿಯತಕಾಲಿಕದಲ್ಲಿ ನೀಡಲಾಗುತ್ತೆ. ಬಹಳ ಮುಖ್ಯವಾಗಿ ವರ್ಷಕ್ಕೆ ಒಂದು ಸಾರಿ ಕ್ಯಾಲೆಂಡರ್ ಅನ್ನು ಬಿಡುಗಡೆ ಮಾಡುತ್ತೆ. ಅದರಲ್ಲೂ ಕೂಡ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ನಮ್ಮ ರಾಜ್ಯದಲ್ಲಿರತಕ್ಕಂಥ ಒಂದು ಪ್ರತಿಷ್ಠಿತ ವಿಶ್ವವಿದ್ಯಾನಿಲಯ, ಅನೇಕ ವರ್ಷಗಳಿಂದ ಇದು ಕ್ಯಾಲೆಂಡರ್ ಅನ್ನು ಮಾಡಿಕೊಂಡು ಬರ್ತಾ ಇದೆ. ವಿಶ್ವವಿದ್ಯಾನಿಲಯದ ವ್ಯಾಪ್ತಿಯಲ್ಲಿ ಯಾವ್ಯಾವ ತಳಿಗಳು ಬಿಡುಗಡೆ ಆಯಿತು, ಅದರ ವಿಶೇಷತೆಗಳು ಏನು, ಯಾವ್ಯಾವ ತಿಂಗಳಿನಲ್ಲಿ ಏನೆಲ್ಲ ಕೃಷಿ ಚಟುವಟಿಕೆಗಳನ್ನು ಮಾಡಬೇಕು ಮತ್ತು ಯಾವ್ಯಾವ ತಿಂಗಳಿನಲ್ಲಿ ಯಾವ್ಯಾವ ಮಳೆಯ ನಕ್ಷತ್ರಗಳು ಉದ್ಭವಿಸುತ್ತೆ, ಈ ತರಹದ ಮಾಹಿತಿಯನ್ನು ನೀಡುತ್ತೆ. ಪ್ರತಿಯೊಬ್ಬ ಕೃಷಿಕರು ಕೂಡ ಈ ಒಂದು ಕ್ಯಾಲೆಂಡರನ್ನು ಖರೀದಿ ಮಾಡಿ ಇಟ್ಕೊಳ್ತಕ್ಕಂಥದ್ದು ಮನೆಯಲ್ಲಿ ಹೆಚ್ಚು ಸೂಕ್ತ. ಸಾಕಷ್ಟು ಕೃಷಿಗೆ ಸಂಬಂಧಪಟ್ಟಂತಹ ಮಾಹಿತಿ ಈ ಒಂದು ಕ್ಯಾಲೆಂಡರಲ್ಲಿ ಸಿಗುತ್ತೆ. ಇನ್ನು ಕೃಷಿ ತಂತ್ರಜ್ಞಾನ ಮಾಹಿತಿ ಕೇಂದ್ರ ಅನ್ನುವಂಥದ್ದು, ಇದು ಕೂಡ ನಮ್ಮ ರೈತರ ಸೇವೆಯನ್ನ ಮಾಡ್ತಾ ಇರತಕ್ಕಂತಹ ಒಂದು ಕೇಂದ್ರ. ಎಲ್ಲೆಲ್ಲಿ ಇದೆ, ಹೇಗೆ ಕೆಲಸವನ್ನ ಮಾಡುತ್ತೆ, ಇದರ ಸದ್ಬಳಕೆಯನ್ನ ಹೇಗೆ ಮಾಡಿಕೊಳ್ಬಹುದು? ನಾನು ಮೊದಲೇ ಹೇಳಿದಂಗೆ ಕೃಷಿ ವಿಜ್ಞಾನ ಕೇಂದ್ರಗಳು ಹೇಗೆ ಒಂದು ಔಟ್ಲೆಟ್ ಇಟ್ಟಿರ್ತವೆ ಪರಿಕರಗಳ ಮಾರಾಟ ಅಂತ, ಅದೇ ರೀತಿಯಲ್ಲಿ ನಮ್ಮ ಕೃಷಿ ಮಹಾವಿದ್ಯಾಲಯಗಳು ಸಹ ಒಂದು ಕೃಷಿ ತಂತ್ರಜ್ಞಾನ ಮಾಹಿತಿ ಕೇಂದ್ರಗಳನ್ನ ಇದಾವೆ. ನಮ್ಮ ಜಿ ಕೆ ವಿ ಕೆ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಲ್ಲೂ ಸಹ ಒಂದು ದೊಡ್ಡ ಪ್ರಮಾಣದಲ್ಲಿ ಕೃಷಿ ತಂತ್ರಜ್ಞಾನ ಮಾಹಿತಿ ಕೇಂದ್ರ ಇದೆ. ಅದೇ ರೀತಿಯಲ್ಲಿ ಯಾಕೆ ನಮ್ಮ ಹಾಸನ ಜಿಲ್ಲೆಯ ರೈತ ಸಮುದಾಯಕ್ಕೆ ಒಂದು ಪರಿಕರಣ ನಿಗದಿತ ಸಮಯದಲ್ಲಿ ಯಾಕೆ ದೊರಕಿಸಬಾರದು ಅನ್ನೋ ಕಾರಣದಿಂದಲ ನಮ್ಮ ಕೃಷಿ ಮಹಾವಿದ್ಯಾಲಯದಲ್ಲೂ ಸಹ ಕೃಷಿ ತಂತ್ರಜ್ಞಾನ ಮಾಹಿತಿ ಕೇಂದ್ರನ ಓಪನ್ ಮಾಡಿದ್ದೀವಿ. ಅದೇನಿರುತ್ತೆ ಅಂದ್ರೆ, ನಿಮಗೆ ಯಾರಾದರೂ ರೈತರು ಬೀಜಗಳು ಬೇಕು ಅಂತಂದಾಗ, ಉಪಯುಕ್ತವಾಗಿ ಮಾಹಿತಿ ಬೇಕು ಅಂತಂದಾಗ ಆ ಕೇಂದ್ರಗಳು ಭೇಟಿ ಕೊಟ್ಟಾಗ ಮಾಹಿತಿ ಜೊತೆಗೆ ಪರಿಕರಗಳನ್ನು ಸಹ ಕೊಡ್ತೀವಿ. ಈಗ ನಾವು ಸುಮಾರು 20-25 ಕ್ವಿಂಟಲ್ ಅಷ್ಟು ರಾಗಿ ಬೀಜಗಳನ್ನ ನಾವು ಈ ಸಲ ಮಾರಾಟ ಮಾಡಿದ್ವಿ ಇಲ್ಲಿವರೆಗೆ. ಅಂದ್ರೆ ಅಷ್ಟು ಡಿಮ್ಯಾಂಡ್ ಇದೆ ಅಂತ ನಮ್ಮ ಅರ್ಥ. ಹಾಗೆ ಇಲ್ಲಿ ನಮ್ಮ ಮಾಹಿತಿ ಕೇಂದ್ರಕ್ಕೆ ಬಂದಾಗ ಬೀಜಗಳಾಗಿ ಅವರೇ ಬೀಜ ಸಿಗುತ್ತೆ, ರಾಗಿ ಸಿಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಬಿಳಿ ರಾಗಿ ತುಂಬಾ ಡಿಮ್ಯಾಂಡ್ ಇದೆ, KMR 340 ಅಂತ ಹೇಳ್ತೀವಿ, ಬಿಳಿ ರಾಗಿ ತುಂಬಾ ಡಿಮ್ಯಾಂಡ್ ಇದೆ. ಆ ತರದ ತಳಿಗಳು ಸಹ ಇದೆ, ತೊಗರಿ ಇರ್ಬೋದು, ಹುರುಳಿ ಇರ್ಬೋದು, ಮೇವಿನ ಬೀಜಗಳು COFS 31 ಅಂತ, ಅದು ಉತ್ತಮವಾದ ಒಂದು ಮೇವಿನ ಬೆಳೆ, ಅದನ್ನು ಸಹ ನಮ್ಮ ಮಾಹಿತಿ ಕೇಂದ್ರದಲ್ಲಿ ಕೊಡ್ತಾ ಇದೀವಿ. ಜೊತೆಗೆ ಇಲ್ಲಿ ನಮ್ಮ ಹಾಸನ ಜಿಲ್ಲೆಗೆ ಶುಂಠಿ ಹೆಚ್ಚಿಗೆ ಬೆಳೀತಾರೆ. ಅಲ್ಲಿ ಏನಾಗಿದೆ ಅಂತಂದ್ರೆ, ಶುಂಠಿ ಸ್ಪೆಷಲ್ ಅಂತ ಹೇಳಿ ಸೂಕ್ಷ್ಮ ಪೋಷಕಾಂಶಗಳನ್ನ ಮಿಶ್ರಣ, ಅದು ಶುಂಠಿ ಸ್ಪೆಷಲ್ ಅಂತ, ಅದು ಸಹ ದೊರಕುತ್ತೆ. ಬಹುಮುಖ್ಯವಾಗಿ ಜೈವಿಕ ಗೊಬ್ಬರಗಳಾದ ಟ್ರೈಕೋಡರ್ಮಾ ಮತ್ತು ಸುಡಮಾನ ಸಿಗ್ತವೆ. ಅದರ ಜೊತೆಗೆ ನಮ್ಮ ಮಾಹಿತಿ ಕೇಂದ್ರದಲ್ಲಿ ಬುಕ್ಸ್ಗಳು ಸಹ, ಅನೇಕ ಬುಕ್ಸ್ಗಳು ಸಹ ನಿಮಗೆ ದೊರಕುತ್ತವೆ. ರೈತರು ಭೇಟಿ ಕೊಟ್ಟಾಗ ಮಾಹಿತಿಯನ್ನು ಸಹ ನಮ್ಮ ಮಹಾವಿದ್ಯಾಲಯದ ವಿಜ್ಞಾನಿಗಳ ಜೊತೆಯಿಂದ ಪಡ್ಕೊಳ್ಬಹುದು, ಜೊತೆಗೆ ಪರಿಕರಗಳನ್ನು ಸಹ ಮಾಡಬಹುದು. ಇಲ್ಲಿ ವಿಶೇಷತೆ ಅಂದ್ರೆ ಒಂದಿದೆ, ಅಂದ್ರೆ ನಿಮ್ಮ ಡಿಪಾರ್ಟ್ಮೆಂಟ್ಗೆ ಹೋದಾಗ ಏನಾಗುತ್ತೆ, ನಿಮಗೆ ಸಬ್ಸಿಡಿಯಲ್ಲಿ ಕೊಡ್ತೀವಿ, ಆದ್ರೆ ಇಲ್ಲಿ ಸಬ್ಸಿಡಿ ಸಿಗಲ್ಲ. ಪ್ರಮಾಣ ಎಷ್ಟು ಬೇಕಾದ್ರೂ ಪ್ರಮಾಣ ತಗೊಂಡು ಹೋಗ್ಬೋದು, ನಿಮಗೆ 10 ಕೆಜಿ 20 ಕೆಜಿ ಎಷ್ಟಾದ್ರೂ ಪ್ರಮಾಣ ತಗೊಂಡು ಹೋಗ್ಬೋದು, ಆದ್ರೆ ಸಬ್ಸಿಡಿ ಇರಲ್ಲ. ಈ ಎಲ್ಲ ಪರಿಕರಗಳು ನಮ್ಮ ಕೃಷಿ ತಂತ್ರಜ್ಞಾನ ಮಾಹಿತಿ ಕೇಂದ್ರದಲ್ಲಿ ಮಾಹಿತಿ ಜೊತೆಗೆ ಪರಿಕರಗಳನ್ನು ಸಹ ನಾವು ದೊರಕಿಸ್ತಾ ಇದ್ದೀವಿ. ಏನು ಮಾಹಿತಿಯನ್ನ ನೀಡ್ತಿರೋ, ಯಾವ್ಯಾವ ಹೊಸ ತಳಿ ಬಂದಿದೆ ಮತ್ತೆ ಬೇರೆ ಬೇರೆ ತರಹದ ಪದಾರ್ಥಗಳು ಬಂದಿದ್ದಾವೆ ಅನ್ನುವಂಥದ್ದನ್ನ, ಅದನ್ನ ಕೇವಲ ಮಾಹಿತಿಯನ್ನ ಕೊಡುವಂಥದ್ದಷ್ಟೇ ಅಲ್ಲ, ಈ ಒಂದು ಕೃಷಿ ತಂತ್ರಜ್ಞಾನ ಮಾಹಿತಿ ಕೇಂದ್ರಕ್ಕೆ ಭೇಟಿಯನ್ನ ನೀಡಿದಾಗ ತಮಗೆ ಅಗತ್ಯ ಇರತಕ್ಕಂತಹ ಈ ಪರಿಕರಗಳನ್ನು ಕೂಡ ಕೊಂಡುಕೊಂಡು ಬರಬಹುದು. ಉದಾಹರಣೆಗೆ ಬಿತ್ತನೆ ಬೀಜ ಆಗಿರಬಹುದು, ಲಘು ಪೋಷಕಾಂಶಗಳಾಗಿರ್ಬೋದು, ಬೇರೆ ಬೇರೆ ತರಹದ ಪರಿಕರಗಳಾಗಿರ್ಬೋದು, ಇವೆಲ್ಲವೂ ಕೂಡ ಇಲ್ಲಿ ಸಿಗುತ್ತೆ. ಮಾಹಿತಿಯ ಜೊತೆಗೆ ಆ ಒಂದು ಪದಾರ್ಥಗಳು ಕೂಡ ಸಿಗುತ್ತೆ. ಅದನ್ನ ತಂದು ಬಿತ್ತನೆಯನ್ನ ಮಾಡಿಕೊಳ್ಳುವ ಮೂಲಕ ನಮ್ಮ ಕೃಷಿಕರು ಸದ್ಬಳಕೆಯನ್ನ ಮಾಡಿಕೊಳ್ಳಬಹುದು. ಇದಿಷ್ಟು ಈ ಕೃಷಿ ಮಾಹಿತಿಗೆ ಸಂಬಂಧಪಟ್ಟಂತಹ, ವ್ಯವಸ್ಥೆಗೆ ಸಂಬಂಧಪಟ್ಟಂತಹ ವಿಚಾರಗಳು. ಈ ಕೃಷಿ ಮಾಹಿತಿಯನ್ನ ಇಷ್ಟೆಲ್ಲ ವಿಧದಲ್ಲಿ ಮತ್ತೆ ಇಷ್ಟೆಲ್ಲ ಕೇಂದ್ರಗಳಲ್ಲಿ ನಾವು ಪಡೆದುಕೊಳ್ಳಬಹುದು. ಇದರ ಜೊತೆಗೆ ತರಬೇತಿಯು ಕೂಡ ಬಹಳ ಮುಖ್ಯ. ಬರೀ ಮಾಹಿತಿಯನ್ನ ಪಡೆದುಕೊಂಡು ನಾವು ಏನೋ ಸಾಧನೆಯನ್ನ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ತಂತ್ರಜ್ಞಾನ ಅಂತ ಅಂದಾಗ ಅದಕ್ಕೆ ಸೂಕ್ತವಾದಂತಹ ತರಬೇತಿ ಬೇಕಾಗುತ್ತೆ. ಅದನ್ನ ಹೇಗೆ ಅಳವಡಿಕೆಯನ್ನ ಮಾಡಿಕೊಳ್ಳಬೇಕು, ಮಾಡಬೇಕು, ಹೇಗೆ ಅದರಿಂದ ಉಪಯೋಗವನ್ನ ಮಾಡಿಕೊಳ್ಳಬೇಕು ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ರೈತ ತರಬೇತಿ ಕೇಂದ್ರಗಳು ಕೆಲಸವನ್ನ ಮಾಡ್ತಾ ಇದ್ದಾವೆ. ಎಲ್ಲೆಲ್ಲಿ ರೈತ ತರಬೇತಿ ಕೇಂದ್ರಗಳು ಇದ್ದಾವೆ, ಯಾವ ಮಾದರಿಯ ತರಬೇತಿಯನ್ನ ನೀಡ್ತವೆ, ಎಷ್ಟು ದಿವಸಗಳ ತರಬೇತಿಯನ್ನ ನೀಡುತ್ತೆ, ಇದರಿಂದ ನಮ್ಮ ಕೃಷಿಕರಿಗೆ ಏನೆಲ್ಲ ಅನುಕೂಲ ಆಗುತ್ತೆ, ಇದ್ರ ಬಗ್ಗೆ ತಿಳಿಸ್ಕೊಡಿ. ರೈತರಿಗೆ ಮಾಹಿತಿ ಅದರ ಜೊತೆಗೆ ತರಬೇತಿ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ. ನೀವೇನಾದರೂ ಒಂದು ತಂತ್ರಜ್ಞಾನ ಅಳವಡಿಸ್ಕೊಬೇಕು ಅಂದರೆ ಫಸ್ಟು ನಿಮಗೆ ಮಾಹಿತಿ ಇರಬೇಕು, ಮತ್ತು ಅದನ್ನ ಹೇಗೆ ಅಳವಡಿಸ್ಕೊಳ್ಬೇಕು ಅಂತೇಳಿ ತರಬೇತಿ ಇರಬೇಕು. ಅದು ಮಾಡಿದ್ರೆ ಮಾತ್ರ ನಿಮಗೇನಾಗುತ್ತೆ, ಅಧಿಕ ಇಳುವರಿ ಮತ್ತು ಅಧಿಕ ಆದಾಯ ಗಳಿಸ್ಬೋದು. ನಮ್ಮ ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ರೈತ ತರಬೇತಿ ಕೇಂದ್ರ ಅಂತೇಳಿ ಬೆಂಗಳೂರಿನ ಜಿಕೆ ವಿಕೆಯಲ್ಲಿದೆ. ಅದು ಒಂದರಿಂದ ಒಂದು ವಾರದವರೆಗೆ ಇರ್ಬೋದು. ನಿಮಗೆ ಅದು ಒಂದು ಪಠ್ಯಕ್ರಮ ಇರುತ್ತೆ, ತಂತ್ರಜ್ಞಾನ ಇರುತ್ತೆ, ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಂದು ದಿನದ ಇರುತ್ತವೆ, ಎರಡು ದಿನ ಇರುತ್ತೆ, ಮತ್ತು ಒಂದು ವಾರದ ತರಬೇತಿ ಕಾರ್ಯಕ್ರಮಗಳು ಸಹ ನಮ್ಮ ರೈತ ತರಬೇತಿ ಕೇಂದ್ರದಲ್ಲಿ ನಾವು ಮಾಡ್ತಾ ಇರ್ತೀವಿ, ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಆಗ್ತಾ ಇರುತ್ತೆ. ಜೊತೆಗೆ ನಮ್ಮ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆಯಲ್ಲೂ ಸಹ ಜಿಲ್ಲಾ ಮಟ್ಟದಲ್ಲಿ ತರಬೇತಿ ಕೇಂದ್ರಗಳು ಇರ್ತವೆ. ಅವು ಸಹ ರೈತ ಸಮುದಾಯಕ್ಕೆ ವಿವಿಧ ರೀತಿಯಲ್ಲಿ ತರಬೇತಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾವೆ. ಈ ತರಬೇತಿಯನ್ನ ಪಡೆದುಕೊಳ್ಬೇಕು ಇಲ್ಲಿ ಅಂತ ಅಂದಾಗ ನಮ್ಮ ಕೃಷಿಕರಾಗಿರ್ಬಹುದು, ಕೃಷಿಕರ ಮಕ್ಕಳಾಗಿರ್ಬಹುದು, ಹೇಗೆ ಪಡೆದುಕೊಳ್ಳುವಂಥದ್ದು, ಹೇಗೆ ಸಂಪರ್ಕವನ್ನು ಮಾಡ್ತಕ್ಕಂಥದ್ದು? ನಾನು ಕೊನೆಯಲ್ಲಿ ಒಂದು ನಂಬರ್ ಕೊಡ್ತೀನಿ. ರೈತ ತರಬೇತಿ ಕೇಂದ್ರ ಬೆಂಗಳೂರಲ್ಲಿ ಫಾರ್ಮರ್ಸ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ ಡಾಕ್ಟರ್ ನಾರಾಯಣ ಸ್ವಾಮಿ ಸರ್ ಅವರು ಅದನ್ನ ಎಡ್ ಮಾಡ್ತಾ ಇದ್ದಾರೆ. ಅವರ ಒಂದು ದೂರವಾಣಿ ಸಂಖ್ಯೆನೂ ಸಹ ಕೊಡ್ತೀನಿ, ಅವರು ಸಹ ನಿಮಗೆ ತರಬೇತಿ ಕೊಡ್ತಾರೆ. ಜೊತೆಗೆ ತರಬೇತಿ ಅಂತ ತಕ್ಷಣ ರೈತ ತರಬೇತಿ ಕೇಂದ್ರ ಬೆಂಗಳೂರಿಗೆ ಹೋಗ್ಬೇಕಂತೇನಿಲ್ಲ, ನಿಮ್ಮ ಹತ್ತಿರದಲ್ಲಿರುವಂತಹ ಜಿಲ್ಲಾ ಮಟ್ಟದಲ್ಲಿ ನಾನು ಮೊದಲನೇ ಹೇಳಿದಂತ ಕೃಷಿ ವಿಜ್ಞಾನ ಕೇಂದ್ರಗಳು ಸಹ ಅವು ಸಹ ಒಂದರಿಂದ 10 ದಿನ. ಒಂದು ವಿಷಯ ಅಂತಂದ್ರೆ ಈಗ ಅಣಬೆ ಬೇಸಾಯ ಅಂತಂದ್ರೆ ಮಿನಿಮಮ್ ನಿಮಗೆ 2 ದಿನ ಬೇಕಾಗುತ್ತೆ. ಅದೇ ರೀತಿ ತಂತ್ರಜ್ಞಾನ ಮೇಲೆ ಅವರು 2ರಿಂದ 1 ವಾರ ಟ್ರೈನಿಂಗ್ ಕೊಡ್ತಾ ಇರ್ತಾರೆ. ಜಿಲ್ಲಾ ಮಟ್ಟದ ಕೃಷಿ ವಿಜ್ಞಾನ ಕೇಂದ್ರಗಳನ್ನು ನೀವು ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ತರಬೇತಿ ಕೊಡ್ತಾರೆ. ಜೊತೆಗೆ ನಮ್ಮ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ನಾನು ಆಗಲೇ ಹೇಳಿದಂಗೆ ಅವರು ಸಹ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ತರಬೇತಿಗಳನ್ನ ಸಹ ಕೊಡ್ತಾ ಇರ್ತಾರೆ. ನಮಗೆ ಇಂಥದ್ದೇ ತರಬೇತಿ ಬೇಕು ಅಂತ ಹೇಳಿ ಬೇಡಿಕೆ ಸಲ್ಲಿಸಬಹುದು? ಹೌದು ಸರ್, ಒಂದು ವಿಚಾರ ಬರುತ್ತೆ. ಒಬ್ಬ ರೈತ ಹೋಗಿ ನನಗೆ ಒಂದು ಇದ್ರ ಬಗ್ಗೆ ತರಬೇತಿ ಬಂದಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ಮಾಹಿತಿ ಕೊಡ್ತಾರೆ. ಈಗ ತರಬೇತಿ ಅಂತಂದ್ರೆ ಮಿನಿಮಮ್ ನಾವು ಕೌಶಲ್ಯಕ್ಕೆ ಹೆಚ್ಚು ಒತ್ತು ಕೊಡ್ತೀವಿ. ಈಗಿನ ತರಬೇತಿ ಅಂದ ತಕ್ಷಣ ಕೌಶಲ್ಯಕ್ಕೆ ಹೆಚ್ಚು ಒತ್ತಿರಬೇಕು. ಮಾಹಿತಿನ ಕೊಟ್ಟಾಗ ಮರ್ತು ಹೋಗ್ಬಿಡುತ್ತೆ ಮನೆಗೆ ವಾಪಸ್ ಹೋದ ತಕ್ಷಣ. ಅದನ್ನ ಅವ್ರಿಗೊಂದು ತರಬೇತಿ ಕೊಟ್ಟಾಗ, ಕೌಶಲ್ಯಾಭಿವೃದ್ಧಿ ತರಬೇತಿ, ಸ್ಕಿಲ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ, ತರಬೇತಿ ಕೊಟ್ಟಾಗ ಏನಾಗುತ್ತೆ ಬಹಳ ಮುಖ್ಯವಾಗಿ ಅದನ್ನ ಅಳವಡಿಸ್ಕೊಳ್ತಾರೆ. ಆ ನಿಟ್ಟಿನಲ್ಲಿ ಮಿನಿಮಮ್ ಒಂದು 20 ಜನ ರೈತರನ್ನ ಕೇಳ್ತಾರೆ, ಕೃಷಿ ವಿಜ್ಞಾನ ಕೇಂದ್ರ ಇರ್ಬೋದು ಅಥವಾ ರೈತ ತರಬೇತಿ ಕೇಂದ್ರ ಇರ್ಬೋದು. ಇಲ್ಲ ನಾನು ಒಬ್ಬಗೆ ಮಾಹಿತಿ ಬೇಕು ಅಂದ್ರೆ ಅವರು ಏನ್ ಮಾಡ್ತಾರೆ, ಎಕ್ಸಾಂಪಲ್ ನಾನು ಹೇಳ್ತೀನಿ, ಅಣಬೆ ಬೇಸಾಯ ಆ ಥರ ಇದ್ದಾಗ ಏನಾಗ್ತಾರೆ ಮಾಹಿತಿ ಹೇಗೆ ಮಾಡಬೇಕು ಅಂತ ಮಾಹಿತಿ ಕೊಡ್ತಾರೆ. ಮತ್ತೆ ಸಕ್ಸಸ್ಫುಲ್ ಆಗಿ ಒಬ್ರು ಅಣಬೆ ಬೇಸಾಯ ಮಾಡಿದ್ದಕ್ಕೆ ಕಾಂಟ್ಯಾಕ್ಟ್ ಮಾಡಿಸ್ತಾರೆ. ನೀವು ಅವ್ರ ಹತ್ರ ಹೋದಾಗ ಫುಲ್ ಮಾಹಿತಿನ ಅವ್ರ ಜೊತೆ ಕೂಡಿ ತಗೊಳ್ಬಹುದು. ಇಲ್ಲ ನಿಮಗೆ ನಿಮಗೆ ಆ ಒಂದು ಪಠ್ಯಕ್ರಮದಲ್ಲಿ ಅಥವಾ ತಂತ್ರಜ್ಞಾನದಲ್ಲಿ ನಿಮಗೆ ತರಬೇತಿ ಬೇಕು ಅಂದಾಗ ಮಿನಿಮಮ್ ಒಂದು 20 ಜನ ನೀವು ಸೇರಿಸ್ತೀರಾ ಅಂತಂದಾಗ ಕೃಷಿ ವಿಜ್ಞಾನ ಕೇಂದ್ರ ವತಿಯಿಂದ ನಿಮ್ಮ ಗ್ರಾಮ ಮಟ್ಟದಲ್ಲಿ ಬಂದು ಸಹ ತರಬೇತಿ ಸಹ ಕೊಡ್ತಾರೆ. ಇಲ್ಲ ನಿಮಗೆ ಆಸಕ್ತಿ ಇದೆ, ನನಗೆ ಯಾವುದೋ ಒಂದು ಜಂಜಾಟ ಬೇಡ, ಒಂದೆರಡು ದಿನ ನಾನು ಟ್ರೈನಿಂಗ್ ತಗೊಳ್ತೀನಿ ಅಂದ್ರೆ ಕೃಷಿ ವಿಜ್ಞಾನ ಕೇಂದ್ರಗಳು ಇರ್ಬೋದು ಅಥವಾ ರೈತ ತರಬೇತಿ ಕೇಂದ್ರ ಇರ್ಬೋದು, ನೀವು ಅಲ್ಲಿಗೆ ಹೋದ್ರೆ ಸಹ ನಿಮಗೆ ಊಟ ಉಪಹಾರ ವ್ಯವಸ್ಥೆ ಎಲ್ಲ ಫ್ರೀ ಆಗಿರುತ್ತೆ. ನೀವು ತರಬೇತಿ ತಗೊಂಡು ಬರಬೇಕು ಅಷ್ಟೇ, ಆ ಇದರಲ್ಲಿ ಅವರು ಅನುವು ಮಾಡಿಕೊಡ್ತಾರೆ. ಹೀಗೆ ರೈತ ತರಬೇತಿ ಕೇಂದ್ರಗಳು ಬಹಳ ಪ್ರಮುಖವಾದಂತಹ ಪಾತ್ರವನ್ನ ವಹಿಸ್ತಾ ಇದ್ದಾವೆ ಈ ಒಂದು ಕೃಷಿ ವಿಸ್ತರಣೆಗೆ ಸಂಬಂಧಪಟ್ಟ ಹಾಗೆ. ಇದರ ಸದ್ಬಳಕೆಯನ್ನ ಮಾಡಿಕೊಳ್ಳಬಹುದು. ಹೊಸ ಹೊಸ ತಂತ್ರಜ್ಞಾನಗಳು ಏನ್ ಬರುತ್ತೋ ಅದು, ಮತ್ತೆ ಸುಧಾರಿತ ಬೇಸಾಯ ಕ್ರಮಗಳು, ಸುಧಾರಿತ ತಳಿಗಳು, ಇದ್ರ ಬಗ್ಗೆ ಎಲ್ಲ ತರಬೇತಿಯನ್ನ ಪಡೆದುಕೊಂಡು ಕೃಷಿಕರು ಕೃಷಿಯನ್ನ ಮುನ್ನಡೆಸತಕ್ಕಂಥದ್ದು ಹೆಚ್ಚು ಲಾಭದಾಯಕವಾಗಿ ಪರಿಣಮಿಸುತ್ತೆ. ಇನ್ನು ವಿಶ್ವವಿದ್ಯಾನಿಲಯದ ವ್ಯಾಪ್ತಿಯಲ್ಲಿ ಸಿಬ್ಬಂದಿ ತರಬೇತಿ ಕೇಂದ್ರಗಳು ಕೂಡ ಸಾಕಷ್ಟು ಇದ್ದಾವೆ. ಎಲ್ಲೆಲ್ಲಿ ಇದ್ದಾವೆ, ಈ ಸಿಬ್ಬಂದಿ ತರಬೇತಿ ಕೇಂದ್ರದಿಂದ ನಮ್ಮ ಕೃಷಿಕರಿಗೆ ಹೇಗೆ ಅನುಕೂಲ ಆಗುತ್ತೆ, ಇದ್ರ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡಿ. ನಾನು ಇಲ್ಲಿವರೆಗೆ ಹೇಳಿದಂಗೆ ರೈತ ಸಮುದಾಯಕ್ಕೆ ಡೈರೆಕ್ಟ್ ಆಗಿ ತರಬೇತಿ ಕಾರ್ಯಕ್ರಮ ಕೊಡುವುದು ಅಥವಾ ಮಾಹಿತಿ ಕೊಡೋದ್ರ ಬಗ್ಗೆ ಮಾತಾಡಿದೆ. ಸಿಬ್ಬಂದಿ ತರಬೇತಿ ಕೇಂದ್ರಗಳು ಏನ್ ಮಾಡ್ತವೆ ಅಂದ್ರೆ ನಮ್ಮ ಈ ಕೇಂದ್ರಗಳಲ್ಲಿ, ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ಇಲಾಖೆ ಇರುವಂತಹ ಸಿಬ್ಬಂದಿಗಳು, ಕೃಷಿ ಮಹಾವಿದ್ಯಾಲಯ ಇರುವಂತಹ ಸಿಬ್ಬಂದಿಗಳೇ ತರಬೇತಿ ಕೊಡ್ತೀವಿ. ಯಾಕೆ ಅಂತಂದ್ರೆ ಒಂದೊಂದು ವರ್ಷಕ್ಕೆ ಹೊಸ ಹೊಸ ತಂತ್ರಜ್ಞಾನಗಳು ಬರ್ತವೆ, ನಾವು ಹಳೆ ತಂತ್ರಜ್ಞಾನಗಳು ನಿಮಗೆ ಹೇಳಬಾರದು. ಆ ನಿಟ್ಟಿನಲ್ಲಿ ರೈತ ಸಮುದಾಯಕ್ಕೆ ಒಂದು ಹೊಸ ತಂತ್ರಜ್ಞಾನ ಪ್ರಸರಣ ಮಾಡಬೇಕು ಅಂದ್ರೆ ನಾವು ಹೇಳುವಂತ ಒಂದು ವಿಜ್ಞಾನಿಗಳು ಅವಾಗ ಅಪ್ಡೇಟ್ ಆಗ್ತಾ ಇರಬೇಕು. ಆ ನಿಟ್ಟಿನಲ್ಲಿ ಈ ಸಿಬ್ಬಂದಿ ತರಬೇತಿ ಕೇಂದ್ರಗಳು ನಿರ್ವಹಿಸ್ತವೆ. ನಮ್ಮ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಜಿಕೆ ವಿಕ್ಲಿ ಇದೆ, ಇವೆಲ್ಲ ಒಂದು ಸಿಬ್ಬಂದಿ ತರಬೇತಿ ಕೇಂದ್ರಗಳು ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಇರ್ತವೆ. ಅವೇನ್ ಮಾಡ್ತವೆ ಅಂದ್ರೆ ಆ ಎಂಪ್ಲಾಯೀಸ್ ಅಂತ ಅಥವಾ ವರ್ಕರ್ಸ್ ಇರ್ತೀವಲ್ಲ ನಾವು, ಎಕ್ಸ್ಟೆನ್ಷನ್ ಫ್ಯಾಕಲ್ಟಿ ಅಂತ ನಾವು ಹೇಳ್ತೀವಿ, ವಿಸ್ತರಣೆ ಮತ್ತು ತಂತ್ರಜ್ಞಾನ ವಿಸ್ತರಣೆ ಮಾಡುವಂತವ್ರು, ನಮಗೆಲ್ಲರಿಗೂ ಏನ್ ಮಾಡ್ತಾರೆ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ತರಬೇತಿ ಕೊಡ್ತಾರೆ. ನಾವು ಅದನ್ನ ಹೊಸ ತಂತ್ರಜ್ಞಾನ ಅಪ್ಡೇಟ್ ಆಗಿರುವಂತಹ ತಂತ್ರಜ್ಞಾನ ತರಬೇತಿ ತಗೊಂಡು ರೈತ ಸಮುದಾಯಕ್ಕೆ ಮತ್ತೆ ತರಬೇತಿ ಕೊಡ್ತೀವಿ ಅಥವಾ ಪ್ರಸರಣೆಯಲ್ಲಿ ಭಾಗವಾಗಿ ಕಾರ್ಯನಿರ್ವಹಿಸ್ತೀವಿ. ಹೀಗೆ ಇವತ್ತು ಕೆಲಸವನ್ನ ಮಾಡ್ತಾ ಇರತಕ್ಕಂತಹ ಕೃಷಿ ಇಲಾಖೆ ಇರಬಹುದು, ಮತ್ತೆ ತೋಟಗಾರಿಕೆ ಇಲಾಖೆ ಇರಬಹುದು, ಇಲ್ಲಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇರತಕ್ಕಂತಹ ಅನೇಕ ಅಧಿಕಾರಿಗಳಿದ್ದಾರೆ, ಅವ್ರಿಗೂ ಕೂಡ ಹೊಸ ಹೊಸ ತಂತ್ರಜ್ಞಾನದ ಅರಿವನ್ನ ಮೂಡಿಸುವ ಮೂಲಕ ಅದನ್ನ ನಮ್ಮ ಕೃಷಿಕರ ಮನೆ ಬಾಗಿಲಿಗೆ ತಲುಪಿಸತಕ್ಕಂತಹ ಕೆಲಸವನ್ನ ಈ ಸಿಬ್ಬಂದಿ ತರಬೇತಿ ಕೇಂದ್ರಗಳು ಬಹಳ ಗಂಭೀರವಾಗಿ ಮತ್ತೆ ಪರಿಣಾಮಕಾರಿಯಾಗಿ ಮಾಡ್ತಾ ಇದೆ ಅನ್ನುವಂಥದ್ದು. ಮತ್ತೊಂದು ದೇಸಿ ತರಬೇತಿ ಅನ್ನುವಂಥದ್ದು ಇದೆ. ಇದು ನೇರವಾಗಿ ನಮ್ಮ ಕೃಷಿಕರಿಗೆ ತರಬೇತಿಯನ್ನು ನೀಡದೇ ಇದ್ರೂ ಕೂಡ ಗೊಬ್ಬರ ಅಥವಾ ಕೀಟನಾಶಕಗಳನ್ನು ಮಾರಾಟ ಮಾಡತಕ್ಕಂತಹ ವರ್ತಕರು ಇರ್ತಾರ, ಅವರಿಗೆ ತರಬೇತಿಯನ್ನು ನೀಡುವ ಮೂಲಕ ಪರೋಕ್ಷವಾಗಿ ನಮ್ಮ ಕೃಷಿಕರಿಗೆ ಒಂದಷ್ಟು ಕೃಷಿಯ ಮಾಹಿತಿಯನ್ನು ಬಿತ್ತರಿಸತಕ್ಕಂಥ ಕೆಲಸವನ್ನ ಮಾಡ್ತಾ ಇದೆ. ಇದು ಯಾವಾಗಿನಿಂದ ಪ್ರಾರಂಭ ಆಯಿತು, ಹೇಗೆ ಮಾಡ್ತಾ ಇದೆ, ಇದರಿಂದ ನಮ್ಮ ಕೃಷಿಕರು ಹೇಗೆ ಅನುಕೂಲವನ್ನ ಮಾಡಿಕೊಳ್ಳಬಹುದು, ಇದ್ರ ಬಗ್ಗೆ ತಿಳಿಸ್ಕೊಡಿ. ದೇಸಿ ಬಂದು ರೈತ ಸಮುದಾಯಕ್ಕೆ ಪರಿಕರ ಮಾರಾಟ ಇರ್ತಾರಲ್ಲ, ಅವ್ರಿಗೆ ತರಬೇತಿ ಕೊಡ್ತೀವಿ ನಾವು. ಇದು ಸುಮಾರು 2013-14 ಸ್ಟಾರ್ಟ್ ಆಯಿತು. ಮ್ಯಾನೇಜ್ ಹೈದರಾಬಾದ್ ಸಂಸ್ಥೆ ಭಾರತ ಸರ್ಕಾರದ ಅಂಗವಾಗಿ ಅದನ್ನು ಸ್ಟಾರ್ಟ್ ಮಾಡಿದ್ರು. ಬಹುಮುಖ್ಯವಾಗಿ ಏನ್ ಮಾಡುತ್ತೆ ಅಂತಂದ್ರೆ, ಒಂದು ಸಂಶೋಧನೆ ಮಾಡಿದಾಗ ರೈತರು ತಮಗೆ ಜಮೀನಲ್ಲಿ ಸಮಸ್ಯೆ ಬಂದಾಗ, ಬೆಳೆಯಲ್ಲಿ ಸಮಸ್ಯೆ ಬಂದಾಗ ಯಾರ ಹತ್ರ ಹೋಗ್ತಾರೆ ಅಂತ ಸರ್ವೆ ಮಾಡಿದ್ರು, ಒಂದು ರಿಸರ್ಚ್ ಮಾಡಿದ್ರು. ಆವಾಗ ಪಡ್ಕೊಂಡಂತ ಉತ್ತರ ಏನಂತಂದ್ರೆ, ಕೃಷಿ ಇಲಾಖೆಗೆ ಹೋಗ್ತಾ ಇರಲಿಲ್ಲ, ತೋಟಗಾರಿಕೆ ಇಲಾಖೆಗೆ ಹೆಚ್ಚಿಗೆ ಜನ ಹೋಗ್ತಾ ಇರಲಿಲ್ಲ, ಅಥವಾ ವಿಶ್ವವಿದ್ಯಾನಿಲಯ ಅಥವಾ ಮಹಾವಿದ್ಯಾಲಯಕ್ಕೆ ಎಲ್ಲಿಗೂ ಭೇಟಿ ಕೊಡ್ತಾ ಇರಲಿಲ್ಲ. ಅತಿ ಹೆಚ್ಚಾಗಿ ಭೇಟಿ ಕೊಡ್ತಾ ಇದ್ದು ಈ ಪರಿಕರ ಮಾರಾಟ ಮಾಡುವಂತ ಜನಗಳ ಹತ್ರ. ಶಾಪಿಗೆ ಇರ್ತಾರಲ್ಲ ಬೀಜ ಮಾರಾಟಗಾರರು, ಔಷಧಿ ಮಾರಾಟಗಾರರು, ಗೊಬ್ಬರ ಮಾರಾಟಗಾರರು, ಇವರು ಪರಿಕರ ಮಾರಾಟಗಾರರು, ಅವ್ರ ಹತ್ರ ಹೋಗ್ತಾ ಇದ್ರು ಹೆಚ್ಚಿಗೆ ಭೇಟಿ ನೀಡ್ತಾ ಇದ್ರು. ಅದನ್ನ ಮನಗಂಡಂತ ಮ್ಯಾನೇಜ್ ಹೈದರಾಬಾದ್ ಏನ್ ಮಾಡ್ತು, ಭಾರತ ಸರ್ಕಾರ ಅಂಗ ಸಂಸ್ಥೆ, ಯಾಕೆ ನಾವು ಅವರಿಗೆ ಒಂದು ತರಬೇತಿ ಕೊಡಬಾರ್ದು, ಈಗ ಕೊಡ್ತಾ ಇರಬೇಕಾದ್ರೆ ಅವರು ಬೇರೆ ರೀತಿಯಲ್ಲಿ ಅವರ ಅನುಭವದಲ್ಲಿ ತಂತ್ರಜ್ಞಾನಗಳನ್ನ ಪರಿಕರಗಳನ್ನ ಮಾರಾಟ ಮಾಡ್ತಾರೆ. ಆದ್ರೆ ಆ ಒಂದು ರೈತ ಸಮುದಾಯಕ್ಕೆ ಅತಿ ಹೆಚ್ಚಾಗಿ ವೈಜ್ಞಾನಿಕ ಮಾಹಿತಿಯನ್ನ ಪ್ರಸರಣೆ ಮಾಡಬೇಕು ಅಂತೇಳಿ ಇಂಥ ಒಂದು ಪರಿಕರ ಮಾರಾಟ ಮಾಡುವಂತ ಸಿಬ್ಬಂದಿಗಳಿಗೆ ತರಬೇತಿ ಕೊಡಬೇಕು ಅಂತೇಳಿ ಇದನ್ನ ದೇಸಿ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿತು. ಇದರಲ್ಲಿ ನಮ್ಮ ಹಾಸನದಲ್ಲೇ ನಮ್ಮ ಮಹಾವಿದ್ಯಾಲಯದಲ್ಲೂ ಸಹ ನಾವು ಬ್ಯಾಚ್ ವೈಸ್ ಇರುತ್ತೆ, ಅದು 40 ಒಂದು ಬ್ಯಾಚ್ ಇರುತ್ತೆ. ಅದು ಮಿನಿಮಮ್ ಅದಕ್ಕೆ ಸೇರಬೇಕು ಅಂತಂದ್ರೆ SLC ಕ್ವಾಲಿಫಿಕೇಶನ್ ಆಗಿರಬೇಕು, ಮತ್ತೆ ನೀವು ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಅಲ್ಲಿ ಭೇಟಿ ನೀಡಿ ನಿಮ್ಮ ಅಪ್ಲಿಕೇಶನ್ ಅನ್ನು ಸಬ್ಮಿಟ್ ಮಾಡಬೇಕು. ಮಿನಿಮಮ್ ಕ್ವಾಲಿಫಿಕೇಶನ್ ಬಂದು SLC. ಅವ್ರಿಗೆ ಏನ್ ಮಾಡ್ತೀವಿ ಅಂತಂದ್ರೆ, ಒಂದು ಆ ಬ್ಯಾಚ್ 40 ಬಂದಾಗ ಅವರಿಗೆ ಒಂದು ವರ್ಷದ ಕಾರ್ಯಕ್ರಮ ಇರುತ್ತೆ, ಇದು ವಾರಕ್ಕೆ ಒಂದು ದಿನ ಕ್ಲಾಸ್ ಇರುತ್ತೆ. ಟೋಟಲ್ ಆಗಿ 40 ತರಗತಿ ಕ್ಲಾಸ್ಗಳನ್ನ ಮಾಡ್ತೀವಿ ಇಲ್ಲಿ. ದಿನ 8 ನಾವು ಕ್ಷೇತ್ರ ಭೇಟಿಗಳು ಮಾಡಿಸ್ತೀವಿ. ಅದರ ಜೊತೆಗೆ ಎಕ್ಸಾಮ್ಗಳು ಇರ್ತವೆ, ವೈವಾ ಇರುತ್ತೆ. ಹೇಗೆ ಸ್ಕೂಲ್ ಮಕ್ಕಳಿಗೆ ಎಜುಕೇಶನ್ ಕೊಡಬೇಕು, ಅವ್ರನ್ನ ಏನು ಎಂಪವರ್ಡ್ ಅಂತ ಹೇಳ್ತೀವಿ, ಅವ್ರನ್ನ ಎಂಪವರ್ಡ್ ಮಾಡಿ ಕಳಿಸ್ಬೇಕು, ತಾಂತ್ರಿಕವಾಗಿ ಎಂಪವರ್ಡ್ ಮಾಡಬೇಕು ಅಂತೇಳಿ ನಾವು ಅವನ್ನ ತರಬೇತಿ ಕೊಡ್ತೀವಿ. ಇದು 1 ಕಾರ್ಯಕ್ರಮ. ಇದು ನಮ್ಮ ಮಹಾವಿದ್ಯಾಲಯ ಇರ್ಬೋದು ಅಥವಾ ಕೃಷಿ ವಿಜ್ಞಾನ ಕೇಂದ್ರಗಳಿರ್ಬೋದು, ಬಯೋಫಿಯಲ್ ಪಾರ್ಕ್ ಅಂತೇಳಿ ಜೈವಿಕ ಉದ್ಯಾನವನ ಮಡೆನೂರು ಇರ್ಬೋದು, ಇಂಥ ಸಂಸ್ಥೆಗಳು ಸಹ ನಾವು ತರಬೇತಿ ಕಾರ್ಯಕ್ರಮ ಮಾಡ್ತೀವಿ. ಇದು ದೇಸಿ ಬಂದು ನೇರವಾಗಿ ರೈತ ಸಮುದಾಯಕ್ಕಲ್ಲ, ರೈತ ಸಮುದಾಯಕ್ಕೆ ಸಹಾಯ ಮಾಡ್ತಿರುವಂತಹ ಪರಿಕರ ಮಾರಾಟಗಾರನ್ನ ವೈಜ್ಞಾನಿಕವಾಗಿ ಎಂಪವರ್ಡ್ ಮಾಡಬೇಕು ಅಂತೇಳಿ ಇಂಥ ಒಂದು ತರಬೇತಿ ಕಾರ್ಯಕ್ರಮ 1 ಕಾರ್ಯಕ್ರಮ ನಮ್ಮ ವಿಶ್ವವಿದ್ಯಾನಿಲಯ ವತಿಯಿಂದ ಮಾಡ್ತಾ ಇದೀವಿ. ಇನ್ನು ಈ ಕೃಷಿಗೆ ಸಂಬಂಧಪಟ್ಟ ಹಾಗೆ, ಕೃಷಿಯ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಆಳವಾದ ಜ್ಞಾನ ಬೇಕು ಅಂತ ಹೇಳಿದ್ರೆ, ಮತ್ತೆ ನೇರವಾಗಿ ಯಾರಿಗೆ BSCAG ಅಥವಾ MSCAG ಅನ್ನು ಓದಲಿಕ್ಕೆ ಸಾಧ್ಯ ಆಗೋದಿಲ್ವೋ ಅಂತವ್ರಿಗೆ ದೂರ ಶಿಕ್ಷಣದ ವ್ಯವಸ್ಥೆಯನ್ನು ಕೂಡ ವಿಶ್ವವಿದ್ಯಾನಿಲಯ ಮಾಡಿದೆ. ದೂರ ಶಿಕ್ಷಣ ವ್ಯವಸ್ಥೆಯಲ್ಲಿ ಯಾವೆಲ್ಲ ಕೋರ್ಸ್ಗಳನ್ನು ಮಾಡಬಹುದು, ಅದರಿಂದ ಹೇಗೆ ಅನುಕೂಲಗಳನ್ನು ಕಲ್ಪಿಸಿಕೊಳ್ಳಬಹುದು? ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಅಡಿಯಿಂದ ದೂರ ಶಿಕ್ಷಣದ ಅಡಿಯಲ್ಲಿ ಒಂದು ಕೋರ್ಸ್ಗಳನ್ನ ನಾವು ಕೊಡ್ತಾ ಇದೀವಿ. ಅದೇನಿದೆ, ಸರ್ಟಿಫಿಕೇಟ್ ಕೋರ್ಸ್ ಮಾಡಬೇಕು ಅಂದ್ರೆ ಮಿನಿಮಮ್ ಆಗಿ 7th ಆಗಿರಬೇಕು, 7th ಕ್ಲಾಸ್ ಪಾಸ್ ಆಗಿರಬೇಕು. ಇಲ್ಲ ದೂರ ಶಿಕ್ಷಣದಲ್ಲಿ ಡಿಪ್ಲೊಮಾ ಕೋರ್ಸ್ ಕೊಡಬೇಕು ಅಂತಂದ್ರೆ ಅವರು ಮಿನಿಮಮ್ SLC ಕ್ವಾಲಿಫಿಕೇಶನ್ ಆಗಿರಬೇಕು. ಅದೇನಾಗುತ್ತೆ ಅಂತಂದ್ರೆ, ಇದು 2 ಕೋರ್ಸ್ ಆಗಿರುತ್ತೆ. ಅಂದ್ರೆ ದೂರ ಶಿಕ್ಷಣ ಅಂತಂದ್ರೆ ನೀವು ಫಿಸಿಕಲ್ ಆಗಿ ಬಂದು ಅಟೆಂಡ್ ಆಗ ಪ್ರಮೇಯ ಇರಲ್ಲ, 2 ಇರುತ್ತೆ 1. ಒಂದನೇ ಸೆಮಿಸ್ಟರ್ ಅಲ್ಲಿ 6 ತರಗತಿಗಳು ನಡೆಸ್ತೀವಿ, ದಿನ ಬಂದು ನೀವು ಅಲ್ಲಿ ತರಗತಿಗಳನ್ನ ಅಟೆಂಡ್ ಆಗಬೇಕು. ನಂತರ 1 ಆದ ನಂತರ ನಿಮಗೆ ಏನ್ ಮಾಡ್ತೀವಿ, ಎಕ್ಸಾಮ್ ಕೊಡ್ತೀವಿ. ಅದೇ ರೀತಿ 2 ಇರ್ತವೆ. ಈ ಇದರಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ, ಒಂದು ನಮ್ಮ ರೈತ ಸಮುದಾಯಕ್ಕೆ ಅದು ಅದರಲ್ಲೂ ಯುವ ಜನತೆಗೆ, ಮತ್ತೆ ಏಜ್ ಲಿಮಿಟ್ ಇಲ್ಲ ಇದರಲ್ಲಿ, ಏಜ್ ಲಿಮಿಟ್ ಇಲ್ಲ. ಯಾರಾದರೂ ಬಂದು ಈ ದೂರ ಶಿಕ್ಷಣದಲ್ಲಿ ನನಗೆ ಕೃಷಿಯಲ್ಲಿ ಆಸಕ್ತಿ ಇದೆ ಅಂತಂದಾಗ, BSCAG ಸೇರಿರಲ್ಲ, ವೆಟರ್ನರಿ ಸೇರಿಲ್ಲ, ಆದರೆ ಅವರಿಗೆ ಕೃಷಿಯಲ್ಲಿ ಆಸಕ್ತಿ ಇರುತ್ತೆ, ಅವರು ಈ ಒಂದು ದೂರ ಶಿಕ್ಷಣದ ಅಡಿಯಲ್ಲಿ ಕೋರ್ಸ್ಗಳನ್ನ ಮಾಡ್ಬೋದು. ಇದೇನಾಗುತ್ತೆ ಅಂದರೆ ಜ್ಞಾನಾರ್ಜನೆಗೆ, ವೈಜ್ಞಾನಿಕವಾಗಿ ತಂತ್ರಜ್ಞಾನಗಳ ಜ್ಞಾನಾರ್ಜನೆ ಪಡ್ಕೊಳ್ಳೋಕ್ಕೂ ಸಹ ಸಹಾಯ ಮಾಡ್ತದೆ. ಹೀಗೆ ದೂರ ಶಿಕ್ಷಣವನ್ನ ಮಾಡಿಕೊಳ್ಳುವ ಮೂಲಕವೂ ಕೂಡ ಕೃಷಿಗೆ ಸಂಬಂಧಪಟ್ಟಂತಹ ಒಂದಷ್ಟು ಜ್ಞಾನವನ್ನ ಪಡೆಯಲಿಕ್ಕೆ ಸಾಧ್ಯ ಇದೆ. ಇದು ಮೂಲಭೂತ ಜ್ಞಾನ ಅಂತ ಹೇಳಿ ನಾವೇನ್ ಕರಿತೀವೋ ಅದನ್ನ ನೀಡುತ್ತೆ, ಅದರ ಮೂಲಕ ಬೇರೆ ಬೇರೆ ತರಹದ ಸಾಧನೆಗಳನ್ನ ಮಾಡಲಿಕ್ಕೆ ಸಾಧ್ಯತೆ ಇರುತ್ತೆ. ಇನ್ನು ಕಡೆಯದಾಗಿ, ವಿಶ್ವವಿದ್ಯಾನಿಲಯಗಳು ಆಯೋಜನೆಯನ್ನ ಮಾಡತಕ್ಕಂತಹ ಕೃಷಿ ಮೇಳ, ಇದು ಕೂಡ ಸಾಕಷ್ಟು ಮಾಹಿತಿಯನ್ನ ನಮ್ಮ ಕೃಷಿಕರಿಗೆ ಒದಗಿಸುತ್ತೆ. ಕೇವಲ ಮಾಹಿತಿ ಅಷ್ಟೇ ಅಲ್ಲ, ಆ ಮಾಹಿತಿಗೆ ಸಂಬಂಧಪಟ್ಟಂತಹ ಪರಿಕರಗಳಾಗಿರ್ಬಹುದು, ಯಂತ್ರಗಳಾಗಿರ್ಬಹುದು, ಈ ತರದನ್ನು ಕೂಡ ನೋಡಲಿಕ್ಕೆ ಅವಕಾಶ ಇರುತ್ತೆ. ಸಾಮಾನ್ಯವಾಗಿ ಕೃಷಿ ಮೇಳವನ್ನ ಯಾವಾಗ ಆಯೋಜನೆಯನ್ನ ಮಾಡಲಾಗುತ್ತೆ, ಇದನ್ನ ಹೇಗೆ ನಮ್ಮ ಕೃಷಿಕರು ಉಪಯೋಗವನ್ನ ಮಾಡಿಕೊಳ್ಳಬಹುದು? ಕೃಷಿ ಮೇಳ ಅನ್ನೋದು ಒಂದು ದೊಡ್ಡ ಮಟ್ಟದ ಜಾತ್ರೆ. ರೈತ ಸಮುದಾಯಕ್ಕೆ ಕೃಷಿ ತಂತ್ರಜ್ಞಾನ ಪ್ರಸರಣ ಮಾಡಲು ಒಂದು ದೊಡ್ಡ ಮಟ್ಟದ ಜಾತ್ರೆ. ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಅಡಿಯಲ್ಲಿ ನವೆಂಬರ್ ತಿಂಗಳಲ್ಲಿ ಕೃಷಿ ಮೇಳವನ್ನು ಆಯೋಜನೆ ಮಾಡ್ತಾರೆ. ಆದರೆ ಮಿನಿಮಮ್ ಒಂದು 300-350 ಸ್ಟಾಲ್ಗಳಿರ್ತವೆ. ವೈಜ್ಞಾನಿಕವಾಗಿ ತಂತ್ರಜ್ಞಾನಗಳನ್ನು ಇಟ್ಟುವಂಥ ಸ್ಟಾಲ್ಗಳಿರ್ತವೆ. ಅನೇಕ ಕೃಷಿಗೆ ಸಂಬಂಧಪಟ್ಟಂತೆ ತೋಟಗಾರಿಕೆ ನರ್ಸರಿಗಳು ಇರಬಹುದು ಅಥವಾ ಮೆಷಿನರಿ ಅಂತ ಹೇಳಿ ಯಂತ್ರೋಪಕರಣಗಳು ಇವನ್ನೆಲ್ಲ ಇಟ್ಕೊಂಡು ಅದು ಮಿನಿಮಮ್ ಒಂದು 4 ದಿನ ಒಂದು ಕೃಷಿ ಮೇಳ ನಡೆಯುತ್ತೆ. ಸುಮಾರು 15-20 ಲಕ್ಷ ರೈತ ಬಾಂಧವರು ಮತ್ತು ಅನೇಕ ಜನರುಗಳನ್ನ ಆಕರ್ಷಣೆ ಮಾಡ್ತವೆ. ಇದರಲ್ಲಿ ಏನು ಬಹುಮುಖ್ಯವಾಗಿ ತಂತ್ರಜ್ಞಾನಗಳು ಸಿಗ್ತವೆ, ಮಾಹಿತಿ ಸಿಗುತ್ತೆ, ಮತ್ತು ಪರಿಕರಗಳನ್ನು ನೀವು ಪರ್ಚೇಸ್ ಮಾಡ್ಬೋದು. ಪರ್ಚೇಸ್ ಮಾಡಿ ಒಂದೇ ಒಂದು ನಿಗದಿತ ಸಮಯದಲ್ಲಿ ಮತ್ತು ನಿಗದಿತ ಪ್ಲೇಸ್ನಲ್ಲಿ ನಿಮಗೆ ಎಲ್ಲ ಸಿಗುತ್ತೆ, ಮಾಹಿತಿ ಮತ್ತು ತಂತ್ರಜ್ಞಾನಗಳು. ಸುಮ್ಮ ನವೆಂಬರ್ ತಿಂಗಳು ನಡೆಯುತ್ತದೆ. ಜೊತೆಗೆ ನಮ್ಮ ಮಂಡ್ಯ ವಿಶ್ವವಿದ್ಯಾಲಯ ಮಂಡ್ಯದಲ್ಲೂ ಸಹ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ನಾವು ಕೃಷಿ ಮೇಳನ ಆಯೋಜನೆ ಮಾಡ್ತೀವಿ. ಅಲ್ಲೂ ಸಹ ಅನೇಕ ರೈತ ಬಾಂಧವರು ಭಾಗವಹಿಸ್ಬೋದು, ಮಾಹಿತಿನ ಪಡ್ಕೊಬೋದು. ಅದಕ್ಕೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಾವು ಅವಾಗ ಒಂದು ಪ್ರಸರಣೆ ಮಾಡ್ತಾ ಇರ್ತೀವಿ, ಮಾಹಿತಿಗಳನ್ನ ಕೊಡ್ತಾ ಇರ್ತೀವಿ. ಜೊತೆಗೆ ನಿಮ್ಮ ಕೃಷಿ ಇಲಾಖೆಗಳನ್ನ ಕೇಳಿದ್ರೂ ಸಹ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ರೈತ ಸಮುದಾಯರು ಸಹ ಆ ಒಂದು ಸದುಪಯೋಗನ ಪಡ್ಕೊಬಹುದು. ಹೀಗೆ ಕೃಷಿ ಮೇಳಗಳಿಗೆ ಭಾಗವಹಿಸುವ ಮೂಲಕವೂ ಕೂಡ ನಾವು ಸಾಕಷ್ಟು ಮಾಹಿತಿಯನ್ನು ಪಡೆದುಕೊಂಡು ನಮ್ಮ ಅಭಿವೃದ್ಧಿಗೆ ಒಂದಷ್ಟು ಅನುಕೂಲವನ್ನು ಮಾಡಿಕೊಳ್ಳಬಹುದು. ಇದಿಷ್ಟು ಕೃಷಿ ಸಂಬಂಧಿತ ಸೂಕ್ತ ಮಾಹಿತಿಗಳ ಬಳಕೆಗೆ ಸಂಬಂಧಪಟ್ಟಂತಹ ವಿಚಾರಗಳು. ತಾವಾಗಲೇ ಹೇಳಿದ್ರು ಈ ರೈತ ತರಬೇತಿ ಕೇಂದ್ರ ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ ಅಂತೇಳಿ ಅಲ್ಲಿಯ ಸಂಪರ್ಕ ಸಂಖ್ಯೆಯನ್ನು ಕೂಡ ನೀಡುವುದಾಗಿ ಹೇಳಿದ್ರಿ. ನಮ್ಮ ಬೆಂಗಳೂರಿನಲ್ಲಿರತಕ್ಕಂತಹ ರೈತ ತರಬೇತಿ ಕೇಂದ್ರದ ಸಂಪರ್ಕ ಸಂಖ್ಯೆಯನ್ನು ನೀಡಿ. ಅಲ್ಲಿನ ಮುಖ್ಯಸ್ಥರು ಡಾಕ್ಟರ್ ನಾರಾಯಣಸ್ವಾಮಿ ಅಂತೇಳಿ. 9-4-4-83-0-86-78. ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ. 9-4-4-83-0-86-78. ಇನ್ನು ಈ ಕೃಷಿ ಸಂಬಂಧಿತ ಸೂಕ್ತ ಮಾಹಿತಿಗಳ ಬಳಕೆಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮ ಸಂಖ್ಯೆ ಡಾಕ್ಟರ್ MH ಶಂಕರ್ ಅವರ ಸಂಖ್ಯೆ ದಯಮಾಡಿ ನೀಡಿ. 9-9-4-5-19-48-72. ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ. 9-9-4-5-19-48-72. ಒಳ್ಳೆಯದು ಡಾಕ್ಟರ್ ಶಂಕರ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿ ಸಂಬಂಧಿತ ಸೂಕ್ತ ಮಾಹಿತಿಗಳ ಬಳಕೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ತಾವು ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೆ ಕೃಷಿ ಸಂಬಂಧಿತ ಸೂಕ್ತ ಮಾಹಿತಿಗಳ ಬಳಕೆ ಕುರಿತಂತೆ ಹಾಸನದ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ MH ಶಂಕರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಮಣ್ಣಿನ ಫಲವತ್ತತೆಯ ಸುಧಾರಣೆಗೆ ಸ್ಥಳೀಯ ಸಂಪನ್ಮೂಲಗಳ ಬಳಕೆ ಈ ಕುರಿತಂತೆ ಹಾಸನದ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ LB ಅಶೋಕ್ ಅವರೊಂದಿಗಿನ ಸಂದರ್ಶನವನ್ನ ಆಲಿಸಬಹುದು. ಇದುವರೆಗೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಕಾರ್ಯಕ್ರಮ ಹಸಿರು ಸಿರಿ ಮೂಡಿವಂತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು. ಕಾರ್ಯಕ್ರಮ ಕೃಷಿ ಲೋಕ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಮೇವು ಬೆಳೆಗಳು ಈ ಕುರಿತಂತಹ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಜಾನುವಾರುಗಳಲ್ಲಿ ಮುಖ್ಯ ಪ್ರಾಣಿಗಳಾದ ಎಮ್ಮೆ, ದನ, ಕುದುರೆ, ಕುರಿ ಮತ್ತು ಆಡುಗಳಿಗೆ ಕೊಡುವ ಸಸ್ಯಗಳನ್ನು ಸಾಮಾನ್ಯವಾಗಿ ಮೇವಿನ ಬೆಳೆಗಳು ಎಂದು ಕರೆಯಲಾಗುತ್ತೆ. ಈ ಸಾಕು ಪ್ರಾಣಿಗಳನ್ನು ಸ್ವತಂತ್ರವಾಗಿ ಮೇಯಲು ಬಿಡುವುದು ಇಲ್ಲವೇ ಬೆಳೆದ ಅಥವಾ ಬೆಳೆಸಿದ ಮೇವನ್ನು ಕೊಯ್ದು ತಂದು ಅವುಗಳ ಆಹಾರ ಪೂರೈಕೆಯನ್ನು ಮಾಡಲಾಗುತ್ತೆ. ಜಾನುವಾರುಗಳಿಗೆ ಆಹಾರಕ್ಕಾಗಿ ಕೃಷಿ ಉತ್ಪನ್ನಗಳು ಅಂತಂದರೆ ಕ್ರಾಪ್ ರೆಸಿಡ್ಯೂಸ್ ಮತ್ತು ಗುಡ್ಡಗಾಡು, ಕೆರೆ ಅಂಗಳ ಹಾಗೂ ರಸ್ತೆಗಳ ಅಂಚಿನಲ್ಲಿ ಲಭ್ಯವಿರುವ ಮೇವನ್ನು ಅವಲಂಬಿಸಿರುತ್ತವೆ. ಒಂದು ಅಂದಾಜಿನಂತೆ ಒಟ್ಟು ಲಭ್ಯವಿರುವ ಮೇವಿನಲ್ಲಿ ಕೇವಲ ಶೇಕಡ 2% ಮಾತ್ರ ಸುಧಾರಿಸಿದ ಹಸಿರು ಹುಲ್ಲಿನಿಂದ ಪೂರೈಕೆಯನ್ನು ಮಾಡಲಾಗ್ತಾ ಇದೆ. ಸಾಕುಪ್ರಾಣಿಗಳ ಮೇವು ಪೂರೈಕೆಗಾಗಿ ಹಿಂದಿನಿಂದ ಬಂದಿರುವ ಪದ್ಧತಿಯಲ್ಲಿ ಕೆಲವು ಸೂಕ್ಷ್ಮ ಬದಲಾವಣೆಯನ್ನ ತರುವುದರ ಜೊತೆಗೆ ಮೇವಿನ ಬೆಳೆಗಳೆಂದೇ ಅಭಿವೃದ್ಧಿಪಡಿಸಿರುವ ಹಸಿರು ಮೇವನ್ನು ಬೆಳೆಯುವುದು, ಕೊರತೆಯ ಕಾಲದಲ್ಲಿ ಉಪಯೋಗಿಸಲು ಹೆಚ್ಚುವರಿಯಾಗಿ ಬೆಳೆದ ಮೇವನ್ನ ಶೇಖರಿಸಿ ಇಡುವುದು ಮತ್ತು ಸಾಮಾನ್ಯವಾಗಿ ಉಪಯೋಗಿಸುತ್ತಿರುವ ಕಡಿಮೆ ಪೌಷ್ಟಿಕಾಂಶಗಳಿಂದ ಕೂಡಿದ ಭತ್ತದ ಹುಲ್ಲು, ರಾಗಿ ಹುಲ್ಲು ಹಾಗೂ ಜೋಳದ ಕಡಬಿ ಮುಂತಾದವುಗಳನ್ನು ವಿಶೇಷ ರೀತಿಯಲ್ಲಿ ಸಂಸ್ಕರಿಸಿಕೊಡುವುದರಿಂದ ಉತ್ಪಾದನೆಯಲ್ಲಿ ಕುಂಠಿತವಾಗುವುದನ್ನು ತಡೆಯುವುದಲ್ಲದೆ ಮೇವಿನ ಹೆಚ್ಚಳವನ್ನು ಸಹ ಸುಧಾರಿಸಬಹುದು. ಹಿಂದಿನ ವರ್ಷಗಳಲ್ಲಿ ಹಸುಗಳು ಮೇಯಲೆಂದೇ ರೈತರು ತಮ್ಮ ತಮ್ಮ ಹಿಡುವಳಿಯಲ್ಲಿ ಸ್ವಲ್ಪ ಜಾಗವನ್ನು ಮೇವಿನ ಬೆಳೆಗಳಿಗೆ ಕಾಯ್ದಿರಿಸುವುದರ ಜೊತೆಗೆ ಊರೊಟ್ಟಿನದಾಗಿ ಹುಲ್ಲುಗಾವಲುಗಳು ಮತ್ತು ಗೋಮಾಳಗಳನ್ನೂ ಸಹ ಮಾಡಿಕೊಳ್ತಾ ಇದ್ರು. ಆದರೆ ಬದಲಾಗುತ್ತಿರುವ ಪರಿಸ್ಥಿತಿಯಲ್ಲಿ ಇವುಗಳು ಯಾವುದಕ್ಕೂ ಅವಕಾಶವೇ ಇಲ್ಲದ ಹಾಗಾಗಿದೆ. ಜಾನುವಾರುಗಳ ವೃದ್ಧಿಯಲ್ಲಿ ವಿವಿಧ ಕೊರತೆ ಕಂಡುಬರ್ತಾ ಇದೆ. ಇವುಗಳ ವೃದ್ಧಿಗಾಗಿ ಸಂಕರಣ ಪದ್ಧತಿಯಲ್ಲಿ ಜಾನುವಾರುಗಳ ವಂಶಾಭಿವೃದ್ಧಿಗೆ ವಿಶೇಷ ಗಮನವನ್ನ ಕೊಡುತ್ತಿರುವುದರಿಂದ ಆಹಾರ ಪೂರೈಕೆ ಮೇವಿನ ಬಗ್ಗೆ ಎಲ್ಲಾ ರೀತಿಯ ಕಾಳಜಿಯನ್ನ ವಹಿಸುವುದು ಅತಿ ಮುಖ್ಯವಾಗಿದೆ. ಈ ನಿಟ್ಟಿನಲ್ಲಿ ಜಾನುವಾರುಗಳ ಪಾಲನೆಗಾಗಿ ಉತ್ತಮ ಆಹಾರಕ್ಕಾಗಿ ಹಲವಾರು ಹಸಿರು ಮೇವಿನ ಬೆಳೆಗಳನ್ನು ಗುರುತ್ಮಾಡಬಹುದು. ಏಕದಳ ಮೇವಿನ ಬೆಳೆಗಳು, ಇದರಲ್ಲಿ ವಾರ್ಷಿಕ ಏಕದಳ ಮೇವಿನ ಬೆಳೆಗಳು, ಬಹುವಾರ್ಷಿಕ ಏಕದಳ ಮೇವಿನ ಬೆಳೆಗಳು, ಇನ್ನು ದ್ವಿದಳ ಮೇವಿನ ಬೆಳೆಗಳು, ಇದರಲ್ಲೂ ಕೂಡ ಎರಡು ಭಾಗ, ವಾರ್ಷಿಕ ದ್ವಿದಳ ಮೇವಿನ ಬೆಳೆಗಳು ಹಾಗೆಯೇ ಬಹುವಾರ್ಷಿಕ ದ್ವಿದಳ ಮೇವಿನ ಬೆಳೆಗಳು. ಮುಂದುವರೆದಂತೆ ಮೇವಿನ ಮರಗಳು ಇಲ್ಲವೇ ಪೊದೆ ಬೆಳೆಗಳು ಅಂತ ಹೇಳಿ ಕರೆಯಲಾಗುತ್ತೆ. ಹಾಗೆಯೇ ಅಂತಿಮವಾಗಿ ಹುಲ್ಲುಗಾವಲಿನ ಮೇವಿನ ಬೆಳೆಗಳು. ಇದನ್ನ ವಿವರವಾಗಿ ನೋಡುತ್ತಾ ಹೋಗೋದಾದರೆ ಏಕದಳ ವಾರ್ಷಿಕ ಬೆಳೆಗಳಲ್ಲಿ ಮುಸುಕಿನ ಜೋಳ ಹಾಗೂ ಸಜ್ಜೆ ಬೆಳೆಗಳನ್ನ ಸಾಗುವಳಿಯನ್ನ ಮಾಡಬಹುದು. ಏಕದಳ ಬಹುವಾರ್ಷಿಕ ಬೆಳೆಗಳಲ್ಲಿ ಹೈಬ್ರಿಡ್ ನೇಪಿಯರ್, ಗಿನಿ, ಪ್ಯಾರಾ, ರೋಡ್ಸ್, ಬ್ಲೂ ಮತ್ತು ಗ್ರೀನ್ ಪ್ಯಾನಿಕ್ ಬೆಳೆಗಳನ್ನ ಸಾಗುವಳಿಯನ್ನ ಮಾಡಬಹುದು. ದ್ವಿದಳ ಏಕವಾರ್ಷಿಕ ಬೆಳೆಗಳಲ್ಲಿ ಅಲಸಂದೆ, ಅವರೆ, ಹುರುಳಿ, ಹೆಸರು, ಗೋಧಿ, ಸೆಣಬು, ಸಾಸಿವೆ ಮತ್ತು ಸೂರ್ಯಕಾಂತಿ ಬೆಳೆಗಳನ್ನು ಬೆಳೆಯಬಹುದು. ಇನ್ನು ದ್ವಿದಳ ಬಹುವಾರ್ಷಿಕ ಬೆಳೆಗಳಲ್ಲಿ ಕುದುರೆ ಮಸಾಲ, ರೈಸ್ ಬೀನ್, ಆಸ್ಟ್ರೇಲಿಯನ್ ಕ್ರೀಪರ್, ವೆಲ್ವೆಟ್ ಬೀನ್ಸ್ ಮುಂತಾದ ರೀತಿಯ ಬೆಳೆಗಳನ್ನು ಬೆಳ್ಕೊಳ್ಬಹುದು. ಇನ್ನು ಮುಂದುವರೆದು ಮೇವಿನ ಮರದ ಪೊದೆಗಳನ್ನು ನೋಡೋದಾದರೆ ಸುಬಾಬುಲ್, ಅಕೇಶಿಯಾ, ನುಗ್ಗೆ, ಆಲ, ಅಗಸೆ, ಹಾಲವಾಣ, ಗ್ಲಿರಿಸೀಡಿಯಾ, ಡಯಾಂಚ, ಅರಳಿ, ಹತ್ತಿ ಮುಂತಾದ ರೀತಿಯ ಬೆಳೆಗಳನ್ನು ಬೆಳ್ಕೊಳ್ಬಹುದು. ಹಾಗೆಯೇ ಹುಲ್ಲುಗಾವಲಿನ ಬೆಳೆಗಳನ್ನು ನೋಡೋದಾದರೆ ಹರಿಯಾಳ, ಮಾರ್ವೆಲ್, ಸೆಹಿಮ, ಹುಲ್ಲು ಸ್ಪ್ರೇಯರ್ ಗ್ರಾಸ್, ನಟಾಸ್ ಮತ್ತು ಥೈಮೇಡ್ ಇನ್ನು ಮುಂತಾದವು. ಎಲ್ಲ ಬೆಳೆಗಳಂತೆಯೇ ಮೇವಿನ ಬೆಳೆಗಳು ಸಹ ನೀರು ಚೆನ್ನಾಗಿ ಬಸಿಯುವ ಫಲವತ್ತಾದ ಮಣ್ಣಿನಲ್ಲಿ ಉತ್ತಮವಾಗಿ ಬೆಳೆಯುತ್ತವೆ. ಮೇವಿನ ಇಳುವರಿ ಹಾಗೂ ಗುಣಮಟ್ಟವು ಮಣ್ಣಿನ ವಿಧಗಳು ಮತ್ತು ಪೌಷ್ಟಿಕಾಂಶಗಳನ್ನು ಅವಲಂಬಿಸಿರುತ್ತವೆ. ಮಣ್ಣಿನಲ್ಲಿನ ತೇವಾಂಶದ ಕಡೆಗೆ ಹೆಚ್ಚಿನ ಗಮನ ಕೊಡುವುದು ಅಗತ್ಯ. ಉತ್ತಮ ಸುಧಾರಿತ ಮೇವಿನ ಬೆಳೆಗಳನ್ನು ಕೇವಲ ಮಳೆ ಆಧರಿಸಿ ಬೆಳೆಯುವುದರಿಂದ ನಿರೀಕ್ಷಿಸಿದ ಪ್ರಮಾಣದಲ್ಲಿ ಇಳುವರಿ ಬರೋದಿಲ್ಲ. ಆದ್ದರಿಂದ ನೀರಾವರಿಯ ಅನುಕೂಲಗಳನ್ನು ಹೊಂದುವುದರ ಜೊತೆಗೆ ನಿಗದಿತ ಪ್ರಮಾಣದಲ್ಲಿ ಸಾವಯವ ಮತ್ತು ರಾಸಾಯನಿಕ ಗೊಬ್ಬರಗಳನ್ನು ಕೊಡಬೇಕು. ಭೂಮಿಯ ಫಲವತ್ತತೆ, ನೀರು ಹಿಡಿಯುವ ಶಕ್ತಿಯನ್ನು ತಿಳಿದು ಗೊಬ್ಬರದ ಪ್ರಮಾಣ ಮತ್ತು ನೀರನ್ನು ಬೇಕಾದ ಮಟ್ಟದಲ್ಲಿ ಕೊಡಬೇಕು. ಆದ್ದರಿಂದ ಮುಖ್ಯವಾದ ಕೆಲವು ಮೇವಿನ ಬೆಳೆಗಳ ಬೇಸಾಯ ಕ್ರಮಗಳು, ಬೇಕಾಗಿರುವ ಬೀಜ, ಗೊಬ್ಬರ ಹಾಗೂ ಇಳುವರಿ ಮತ್ತು ಕಟಾವಿನ ಕಾಲ